ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ಈಗ ಕಾರ್ಯಕ್ರಮ ಕೃಷಿರಂಗ. ಮಡಿಕೇರಿ ತಾಲೂಕು ಬಲಮುರಿ ಗ್ರಾಮದ ಕೋಳಿಮಾಡು ಪ್ರಶಾಂತ್ ಮುತ್ತಣ್ಣ ಅವರ ಕೃಷಿ ವೈವಿಧ್ಯತೆ ಮತ್ತು ಅವರ ಜೊತೆಯ ಸಂದರ್ಶನ. ಕೆಳಗರೆ ಮಡಿಕೇರಿ ತಾಲೂಕು ಬಲಮುರಿ ಗ್ರಾಮದ ಪ್ರಶಾಂತ್ ಕೋಳಿಮಾಡು ಮುತ್ತಣ್ಣ ಇವರ ಜೊತೆಗೆ ಮಾತನಾಡ್ತಾ ಇದೀವಿ. ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ದಾರೆ, ಆದರೆ ಕೃಷಿ ಆಸಕ್ತಿ ಬಹಳ ಚೆನ್ನಾಗಿದೆ. ಮಾಧ್ಯಮಗಳ ವಿಚಾರಗಳನ್ನು ಗಮನಿಸ್ತಾ ಇರ್ತಾರೆ. ಕೃಷಿಯಲ್ಲಿ ಅವರು ಸಾಗಿರುವ ಹಾದಿ ಹೇಗಿದೆ ಮತ್ತು ಅವರು ಬೆಳೆದು ಬಂದ ರೀತಿ ನೀತಿಗಳು, ಈಗ ಮಾಡುತ್ತಿರುವ ಕೆಲಸಗಳು ಏನೇನು ಅನ್ಕೊಂಡು ಇವತ್ತು ಪರಿಚಯಿಸ್ತಿದ್ವಿ. ಪ್ರಶಾಂತ್ ಅವರು ನಮಸ್ಕಾರ. ನಮಸ್ಕಾರ ಸರ್. ತಾವು ಹುಟ್ಟಿ ಬೆಳೆದದ್ದು ಎಲ್ಲಿ ಸರ್? ನಮ್ದು ಬಲಮುರಿ ಅಂತ ಒಂದು ಗ್ರಾಮ, ಮಡಿಕೇರಿ ತಾಲೂಕು ಕೊಡಗು ಜಿಲ್ಲೆ ಬರುತ್ತೆ. ಅಲ್ಲೇ ಹುಟ್ಟಿ ಬೆಳೆದದ್ದ ಹೇಗೆ? ಹೌದು ಸರ್, ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದು. ನಿಮ್ಮ ತಂದೆ ತಾಯಿ? ತಂದೆ ಮುತ್ತಣ್ಣ ಕೋಳಿ ಮಾಡುವಂತ, ತಾಯಿ ಹೇಮಾವತಿ ಅವರು. ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ಸದ್ಯಕ್ಕೆ ನಾವು ಬ್ಯಾಂಗ್ಳೂರಲ್ಲಿ ಇದೀವಿ ಸರ್. ಬಟ್ ನನ್ನ ತಂದೆ ತಾಯಿ ಇವಾಗ ಒಂದು 2 ವರ್ಷ ಆಯ್ತು ತೀರ್ ಹೋದ್ರು, ಹಾಗಾಗಿ ನಾನು ವಾರಾಂತ್ಯದಲ್ಲಿ ಬಂದು ಹೋಗಿ ತೋಟ ನೋಡ್ಕೊಂಡು ಮಾಡ್ತಾ ಇರ್ತೇನೆ. ಬಲಮುರಿಯಲ್ಲಿ ಅಪ್ಪ ಅಮ್ಮ ಕಟ್ಟಿಸಿದ ಮನೆ ಇದೆ ಅಲ್ವಾ? ಹೌದು ಸರ್, ಬಹಳ ಹಳೆ ಮನೆ ಇದೆ, ಇನ್ನು ಹಾಗೆ ಉಳ್ಕೊಂಡಿದೆ. ಅಲ್ಲ, ಹಳೆ ಮನೆಯೇ ಒಂಥರ ಗಟ್ಟಿ ಮತ್ತು ಅದಕ್ಕೆ ಅದರದಾದ ಅರ್ಥ ಇರುತ್ತೆ ಅಲ್ವಾ? ಹೌದೌದು, ಹಂಚ್ ಮನೆ, ಹಾಗಾಗಿ ನನ್ಗೆ ಬಹಳ ಇಷ್ಟ. ಹುಟ್ಟಿದ ಮನೆ ನೋಡಿ, ಬೆಳೆದಿದ ಮನೆ ಅಂತ ತುಂಬಾ ಜನ ಬೆಳೆದು ಬಂದಿದ್ದಾರೆ ಕೂಡ. ಸೊ ಹಾಗಾಗಿ ಅದೇ ಮನೆ ಇನ್ನು ಉಳಿಸ್ಕೊಂಡಿದ್ದೀವಿ ನಾವು. ಮತ್ತೆ ಹಿರಿಯರು ಅವ್ರದಾದ ಆಲೋಚನೆಯನ್ನ ಇಟ್ಕೊಂಡೇ ಎಷ್ಟೋ ಕೆಲಸಗಳನ್ನ ಚೆನ್ನಾಗಿ ಮಾಡ್ಕೊಂಡು ಬಂದಿರ್ತಾರೆ, ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಹೌದು ಸರ್. ಈಗ ಬೆಂಗಳೂರಿನಲ್ಲಿ ಯಾರ್ಯಾರು ಇದ್ದೀರಿ? ನಾನು, ನನ್ನ ಪತ್ನಿ ಮತ್ತೆ ನನ್ನ ಮಗ, 3 ಜನ ಇದ್ದೀವಿ. ಈಗ ಬಲಮುರಿಗೆ ನೀವು ವಾರಕ್ಕೊಂದ್ಸಾರಿ ಬರ್ತೀರಾ ಹೇಗೆ? ಆದಷ್ಟು ವಾರಾಂತ್ಯದಲ್ಲಿ ಬರುವ ಪ್ರಯತ್ನ ಮಾಡ್ತೀನಿ, ಅದು ಬಿಟ್ರೆ ಕೆಲಸಗಳು ಇದ್ದಾಗ್ಲೂ ಜಾಸ್ತಿ ಬರ್ತೀನಿ, ಬಂದಾಗ್ಲೂ ಸ್ವಲ್ಪ ದಿನ ಇದ್ದು ಕೂಡ ಬರ್ತೀನಿ. ಅಂದ್ರೆ ನನ್ಗೆ ಮನೆಯಿಂದ ಕೆಲಸ ಮಾಡುವಂತ ಆಪ್ಷನ್ ಇರೋದ್ರಿಂದ ಅವಕಾಶ ಸಿಕ್ಕಾಗ್ಲೆಲ್ಲ ಅಲ್ಲಿ ಬಂದು ಸ್ವಲ್ಪ ಕೆಲಸ ಮಾಡಿ ಮತ್ತೆ ಬ್ಯಾಂಗ್ಳೂರ್ಗೂ ಬರ್ತಿರ್ತೀನಿ. ಬಾಲ್ಯದಲ್ಲಿ ನೀವು ಅಪ್ಪ ಅಮ್ಮಗಳ ಸಲಹೆ ಮಾರ್ಗದರ್ಶನದಲ್ಲಿ ಕೃಷಿ ಕೆಲಸಗಳನ್ನ ಮಾಡ್ಕೊಂತ ಬಂದ್ರೆ ಹೇಗೆ? ಹೌದು ಸರ್, ಹುಟ್ಟಿದ್ದು ಕೃಷಿ ಕುಟುಂಬ ಆಗಿರೋದ್ರಿಂದ ಬೆಳೀತಾ ಬೆಳೀತಾ ಕೃಷಿ ಜೊತೆನೆ ಬಂತು. ಅಂದ್ರೆ ನಮ್ಗೆ ಶನಿವಾರ ಭಾನುವಾರ ರಜೆ ಇದ್ದಾಗ ಅಥವಾ ಯಾವ್ದಾದ್ರು ರಜೆ ಇದ್ದಾಗ ಕೂಡ ನಾವು ತೋಟಕ್ಕೆ ಹೋಗ್ತಾ ಇದ್ವಿ. ಸೊ ನಮ್ದೊಂದು ದೊಡ್ಡ ಫ್ಯಾಮಿಲಿ, ಅಕ್ಕಂದ್ರು ಎಲ್ಲ ಇದ್ರು. ಸೊ ಹಾಗಾಗಿ ಎಲ್ರು ಜೊತೆನಲ್ಲೇ ತಂದೆ ತಾಯಿ ಜೊತೆ ಕೆಲಸ ಮಾಡ್ಕೊಂಡು ಬಂದ್ವಿ. ಪ್ರಾಥಮಿಕ ಪ್ರೌಢಶಾಲೆ ವಿದ್ಯಾಭ್ಯಾಸ ಎಲ್ಲಿ ಮುಗಿಸಿದ್ರಿ? ಪ್ರಾಥಮಿಕ ನಮ್ಮೂರಲ್ಲೇ ಬಲಮುರಿ ಅಂತ ಒಂದು ಸರ್ಕಾರಿ ಶಾಲೆ, ಅಲ್ಲಿಂದ ನಾವು ಪ್ರೌಢಶಾಲೆಗೆ ಪಾರಾಣಿ ಹೈಸ್ಕೂಲ್ ಅಂತ ಸೇರ್ಕೊಂಡೆ ಸರ್. ಆಮೇಲೆ ಮುಂದೆ ಏನೇನು ಓದಿದ್ರಿ? ನಂತರ ಪಕ್ಕದಲ್ಲಿ ನಮ್ಗೆ ಮೂರ್ನಾಡ್ ಅಂತ, ಅಲ್ಲಿ ನಂದು ಪಿಯು ಮಾಡಿದೆ. ನಂತರ ನಾನು 2 ವರ್ಷ ಸುಳ್ಯದಲ್ಲಿ ನನ್ನ ಬಿಕಾಂ ಮಾಡಿ ಮತ್ತೆ ಯಾವುದೋ ಕಾರಣದಿಂದ ಮತ್ತೆ ನಾವು ಮಡಿಕೇರಿಗೆ ಬರ್ಬೇಕಾಯ್ತು. ಅಂತಿಮ ವರ್ಷದ ಬಿಕಾಂ ಅನ್ನ ಮಡಿಕೇರಿಯಲ್ಲಿ ಮಾಡಿ ಮತ್ತೆ 1 ವರ್ಷ ಮನೆಯಲ್ಲೇ ಇದ್ದೆ ಕೃಷಿ ಮಾಡ್ಕೊಂಡು. ನಂತರ ಬೆಂಗಳೂರಲ್ಲಿ ಕೆಲಸದ ಅವಕಾಶ ಸಿಕ್ಕದ್ರಿಂದ ಬ್ಯಾಂಗ್ಳೂರ್ಗೆ ಬಂದೆ ಸರ್. ಬೆಂಗಳೂರಿಗೆ ಹೋಗಿ ಎಷ್ಟು ವರ್ಷ ಆಯ್ತು? ಇವಾಗ ಹೆಚ್ಚು ಕಡಿಮೆ 15 ವರ್ಷ ಆಯ್ತು. ಕೆಲಸ ಮಾಡ್ಕೊಂತಾನು ನಾನು MBA ಕೂಡ ಮುಗಿಸ್ಕೊಂಡೆ. ಹಾಗೆ ಕೆಲಸ ಮುಂದುವರ್ಸ್ಕೊಂಡ್ ಬಂದೆ. ನಿಮ್ಮ ತಂದೆ ತಾಯಿಗಳಿಗೆ ಎಷ್ಟು ಜನ ಮಕ್ಕಳು? ನಾವು 6 ಜನ ಸರ್, ನಾನು ಒಬ್ನು ಮಗ, 5 ಜನ ಅಕ್ಕಂದ್ರಿದ್ದಾರೆ. ಬೆಂಗಳೂರಿನಲ್ಲಿ ಎಂತ ಉದ್ಯೋಗ ನಿಮ್ದು? MBA ಮಾಡಿದ್ರಿಂದ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಶ್ರೀಮತಿ ಅವರು ಎಲ್ಲಿ? ಅವರು ಚಿಕ್ಕಮಂಗ್ಳೂರಿನವರು, ನಮ್ಮ ಹಾಗೇನೆ ಕಾಫಿ ತೋಟ ಎಲ್ಲ ಇದೆ. ಸೊ ಹಾಗಾಗಿ ಒಂದೇ ರೀತಿಯ ಫ್ಯಾಮಿಲಿ, ಅಭಿರುಚಿ ಆಸಕ್ತಿ ಇದೆ ಅಲ್ವಾ? ಹೌದು ಹೌದು, ಒಂದೇ ರೀತಿ. ಅವರ ಹೆಸರು ಏನಂದ್ರಿ? ಪವಿತ್ರ ಅಂತ. ಅವರು M.Com ಮಾಡಿದ್ದಾರೆ ಬೆಂಗಳೂರಿನಲ್ಲಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಹೋ, ಕಾಮರ್ಸ್ ವಿಷಯ ಇಬ್ಬರದು ಇರೋದ್ರಿಂದ ಕೆಲವೊಂದು ನಿಮ್ಮಿಂದ ಅವ್ರಿಗೆ ಅನುಕೂಲ ಆಗುತ್ತೆ, ಅವರಿಂದ ನಿಮ್ಗೆ ಅನುಕೂಲ ಆಗ್ತದೆ ಅಲ್ವಾ? ಹೌದು ಸರ್. ಮಗು ಎಷ್ಟು ವಯಸ್ಸು? ಅವನಿಗೆ 4.5 ವರ್ಷ. ಬಂದ್ರೆ ಎಲ್ಲರೂ ಬಂದ್ಬಿಡ್ತೀರಾ ಒಟ್ಟಿಗೆ? ಹೆಚ್ಚಾಗಿ ನಾನು ಒಬ್ನೇ ಬರ್ತೀನಿ, ಬಟ್ ರಜಾ ಸಿಕ್ಕದಾಗ, ಅಂದ್ರೆ ಅವ್ರಿಗೆ ಪ್ರತಿ ಶನಿವಾರ ರಜಾ ಇರೋದಿಲ್ಲ, ಅವ್ರಿಗೂ ರಜಾ ಇದ್ದಾಗ ಒಟ್ಟಿಗೆ ಬರ್ತೇವೆ. ಇಲ್ಲಿ ನಿಮ್ಮ ತಂದೆ ತಾಯಿ ಮಾಡಿದ್ದು ಬಲಮುರಿಯಲ್ಲಿ ಎಷ್ಟು ಎಕರೆ ಜಮೀನು ಅಥವಾ ತೋಟ? ನಮ್ಗೆ 1 ಎಕರೆ ಕಾಫಿ ತೋಟ ಇದೆ, ಮತ್ತೆ 3 ಎಕರೆ ಗದ್ದೆ. ಗದ್ದೆನಲ್ಲಿ 1-2 ಎಕರೆ ಇವಾಗ ಭತ್ತ ಬೆಳಿತೀವಿ, ಇನ್ನು ಉಳಿದಿದ್ದು 1 ಎಕರೆ ಸ್ವಲ್ಪ ದೂರ ಇರೋದ್ರಿಂದ ಅಲ್ಲಿ ಈಗ ಅಡಿಕೆ ಮಾಡ್ಕೊಂಡು ಒಂದ್ ಸ್ವಲ್ಪ ಕೃಷಿ ಹೊಂಡನು ಮಾಡ್ಕೊಂಡು ಇದ್ದೀವಿ. ಎರಡು ಎಕರೆನಲ್ಲಿ ಭತ್ತ ಬೆಳಿತೀರಿ? ಯಾವ ಭತ್ತ ಬೆಳಿತೀರಿ? BKB ಜಾಸ್ತಿ ಬೆಳಿತೀವಿ, ಬಟ್ ಕೆಲವೊಂದ್ಸತಿ ಬದಲಾಯಿಸ್ತೀವಿ ಕೂಡ. ಅಂದ್ರೆ ಹಿಂದಿನ ವರ್ಷ ರಾಜಮುಡಿ ಬೆಳೆದಿದ್ದೆ, ಸ್ವಲ್ಪ ಜೀರಿಗೆ ಸಣ್ಣ ಕೂಡ ಬೆಳೆದಿದೆ. ಆದಷ್ಟು ಹಳೆ ಭತ್ತ ಅಂದ್ರೆ ಹಿಂದಿಂದ ನಡ್ಕೊಂಡು ಬಂದದಂತ ಭತ್ತ ಬೆಳೆ ಬೆಳೆಸೋ ಪ್ರಯತ್ನ ಮಾಡ್ತೇನೆ. ಬಟ್ ಮಧ್ಯ ಮಧ್ಯ ಏನಾದ್ರು ಬದಲಾಯಿಸ್ಬೇಕು ಅಂತಾನು, ಇವಾಗ ಬಿಳಿಯ ಅಂತ ಬರುತ್ತೆ ಅದನ್ನು ಹಾಕ್ತೀವಿ. ಬೆಂಗಳೂರಿನಲ್ಲಿ ಇದ್ಕೊಂಡು ಇಲ್ಲಿ ತೋಟ ಗದ್ದೆ ಮತ್ತು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೇಗೆ ನಿರ್ವಹಣೆ ಮಾಡ್ಕೊಂಡು ಹೋಗ್ತೀರಿ? ಇಲ್ಲಿ ಕಾರ್ಮಿಕರು ಅಥವಾ ನೋಡ್ಕೊಳ್ಳೋರು ದಿನನಿತ್ಯ ಕೆಲಸಗಳನ್ನ ನಿಭಾಯಿಸೋರು? ಹೌದು ಸರ್, ನಮ್ಗೆ ಕಾರ್ಮಿಕರು 7 ವರ್ಷದಿಂದ ಮಲ್ಲೇ ಇದ್ದಾರೆ. ಓಹೋ, ಹಾಗಾಗಿ ಅವ್ರಿಗೆ ಎಲ್ಲ ಕೆಲಸ ಗೊತ್ತಿರೋದ್ರಿಂದ ನಂಗೆ ಸ್ವಲ್ಪ ನಿಭಾಯಿಸೋದು ಸುಲಭ ಆಗುತ್ತೆ. ಓಹೋ, ಆತರ ತೀರಾ ಸಮಸ್ಯೆ ಏನಿಲ್ಲ ಅಲ್ವಾ? ಕೆಲಸದವ್ರದ್ದು ಅಂತ ಸಮಸ್ಯೆ ಇಲ್ಲ, ಬಟ್ ಅವ್ರಿಗೆ ಕೆಲಸ ಮಾಡೋದು ಕೂಡ ಗೊತ್ತಿದೆ, ನೈಪುಣ್ಯತೆ ಕೂಡ ಇದೆ. ತಂದೆ ತಾಯಿ ಇದ್ದಾಗ್ಲೂ ಅವರು ಇದ್ದಿದ್ರಿಂದ ಅವರು ಮಾಡಿಸ್ಕೊಂಡ್ ಬಂದ ಕೆಲಸ ಅವ್ರಿಗೆ ಗೊತ್ತಿದೆ, ಯಾವ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ. ಕೆಲವೊಮ್ಮೆ ದೂರವಾಣಿ ಮೂಲಕ ಅವ್ರಿಗೆ ಅಪ್ಡೇಟ್ ಕೊಡೋದ್ರಿಂದ ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಅದಲ್ಲದೆ ಆದಷ್ಟು ಪ್ರತಿ ವಾರ ಬರೋದ್ರಿಂದ ಕೆಲಸ ಮಾಡೋದೇನು ಅಷ್ಟು ಕಷ್ಟ ಅಂತ ಅನಿಸ್ತಾ ಇಲ್ಲ. ಅಲ್ಲಿ ಕಾಯಂ ನಿಮ್ ತೋಟದಲ್ಲಿ ಒಂದ್ ಕುಟುಂಬ ಇದೆಯಾ? ಹೌದು, ನಮ್ಮಲ್ಲೇ ಇದ್ದಾರೆ. ಮತ್ತೆ ಬೇಕಾದಾಗ ಅವರು ಇನ್ನು ಒಬ್ಬರು ಇಬ್ರು ನಾಲ್ಕು ಜನನ ಕರ್ಕೊಂಡು ಕೆಲಸ ಮಾಡಿಸ್ಕೊಂಡು ಹೋಗ್ತಾರಲ್ವಾ? ಹೌದು, ಅಂದ್ರೆ ಈಗ ಕಾಫಿ ಕೀಳೋ ಟೈಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗುವಾಗ ಅಕ್ಕಪಕ್ಕದಲ್ಲಿ ಅವರವರೇ ಸ್ವಲ್ಪ ಕೆಲವರು ಇರೋದ್ರಿಂದ ಅವರು ಬಂದು ನಮ್ಮಲ್ಲಿ ಮಾಡ್ತಾರೆ. ಸೊ ನಮ್ಮಲ್ಲಿ ಕೆಲಸ ಇಲ್ದಾಗ ಸ್ವಲ್ಪ ಹೊರಗಡೆ ಕೂಡ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾರೆ. ಓ, ತಿಂಗಳಿಗೆ ಇಷ್ಟಂತ ಗಂಡ ಹೆಂಡತಿ ಕೊಟ್ಬಿಡ್ತೀರಾ? ಇಲ್ಲ, ಅವ್ರಿಗೆ ದಿನಕ್ಕೆ ಇಷ್ಟು ಅಂತ ಕೊಡ್ತೀವಿ, ದಿನಗೂಲಿ ಕೊಡ್ತೀವಿ. ಆದ್ರೆ ವಾಸಕ್ಕೆ ನಿಮ್ಮಲ್ಲಿ ಅವಕಾಶ ಕೊಟ್ಟಿದ್ದೀರಿ ಅಲ್ವಾ? ಹೌದು ಹೌದು, ನಮ್ಮಲ್ಲಿ ಇದೆ, ವಿದ್ಯುತ್ ಸಂಪರ್ಕ ಇದೆ, ನೀರಿನ ವ್ಯವಸ್ಥೆ ಇದೆ. ಬಹಳ ಸುಸಜ್ಜಿತ ಅಲ್ಲದೆ ಹೋದ್ರು ವಾಸಕ್ಕೇನು ಕಷ್ಟ ಇಲ್ಲ, ಆ ರೀತಿಯ ಒಂದು ವ್ಯವಸ್ಥೆ ಕೊಟ್ಟಿದ್ದೀವಿ. ಈಗ ದನಕರುಗಳು ಇರ್ಬೇಕಲ್ವಾ? ಹೌದು ಸರ್, ಎಮ್ಮೆ ಇದೆ, ಮತ್ತೆ 2 ಹಸುಗಳಿದೆ, ಮತ್ತೆ ಕರುಗಳಿದಾವೆ, ಒಂದು ಹೋರಿಕರು ಕೂಡ ತಗೊಂಡ್ ಬಂದೆ, ಗಿರ್ ಜಾತಿದ್ದು. ಅವನ್ನೆಲ್ಲ ಇವರೇ ನೋಡ್ಕೊಳ್ತಾರ? ಹೌದು, ಎಲ್ಲನೂ ಅವರೇ ನೋಡ್ಕೊತಾರೆ. ಅಲ್ಲಿ ಈಗ ಹಾಲು ಬರುತ್ತೆ, ಅದನ್ನೇನಾದ್ರೂ ಅರ್ಧ ಅರ್ಧ ಅಂತ ವರಮಾನನ ಹಂಚ್ಕೊಳ್ತೀರಾ ಅಥವಾ ಹೇಗೆ? ಇಲ್ಲ, ಅವರೊಂದು 1/2 ಲೀಟರ್ ಹಾಲು ಅವ್ರ ಖರ್ಚಿಗೆ ಇಟ್ಕೊಂಡು ಉಳಿದಿದ್ದನ್ನ ನಾವು ಮಾರ್ಬಿಡ್ತೀವಿ, ಅಂದ್ರೆ ಅಕ್ಕಪಕ್ಕದ ಮನೆಯವರಿಗೆ ಅದನ್ನ ಕೊಟ್ಬಿಡ್ತೀವಿ. ಹಾಲು ಅವ್ರ ಮನೆ ಬಳಕೆಗೆ ಉಪಯೋಗಿಸಿಕೊಂಡು ಉಳಿದದ್ದು ಮಾರಾಟ ಮಾಡಿದ್ದು ನಿಮ್ ಖಾತೆಗೆ ಬರುತ್ತೆ? ಹೌದು ಹೌದು. ಮತ್ತೆ ಸಗಣಿ ನಿಮ್ಮ ತೋಟಕ್ಕೆ ಪೂರ್ಣ ಅಲ್ವಾ? ಹೌದು, ಸಗಣಿ ಗೊಬ್ಬರ ಮಾಡ್ಕೊಂತೀವಿ, ಸ್ವಲ್ಪ ಕಾಂಪೋಸ್ಟ್ ಕೂಡ ಮಾಡ್ಕೊಂತೀವಿ, ಸ್ವಲ್ಪ ಹಸಿರೆಲೆ ಎಲ್ಲ ಹಾಕಿ ಕಾಂಪೋಸ್ಟ್ ಮಾಡ್ತೀವಿ, ನಮ್ಮ ತೋಟಕ್ಕೆ ಬಳಸ್ಕೊತೀವಿ. ನಿಮ್ಮ ತಂದೆಯವರು ಸಾಕಷ್ಟು ಕೃಷಿಯಲ್ಲಿ ತೊಡಸ್ಕೊಂಡು ನಿಮ್ಮನ್ನೆಲ್ಲ ಬೆಳೆಸಿದ್ರು, ಮನೆತನವನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಕೃಷಿ ನೆರವಾಗಿದೆ. ಹೌದೌದು, ಅವರು ಮುಖ್ಯವಾಗಿ ಹೇಳ್ಬೇಕಂದ್ರೆ ಅವರು ಕೃಷಿಯಿಂದನೇ ಎಲ್ಲಾ ಮಾಡಿದ್ದು. ನಾ ಹೇಳಿದೆ 6 ಜನ ಮಕ್ಕಳು ಅಂತ, ಸೊ ನಮ್ಮ ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ನಮ್ಮ ಮದುವೆಗಳಿಗೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಮೂಲ ಕೃಷಿನೇ. ಮತ್ತೇನು ವ್ಯಾಪಾರ ಆದಿದಂತೇನು ಅವರೇನ್ ಮಾಡಿಲ್ಲ? ಇಲ್ಲ ಇಲ್ಲ, ಕೃಷಿ ಒಂದೇ ಆಧಾರ ಇತ್ತು. ನನಗೆ ಅವಕಾಶ ಸಿಕ್ತು ಅಂತ ನಾನೊಂದು ಕೆಲಸ ಸೇರ್ಕೊಂಡೆ, ಅದು ಬಿಟ್ರೆ ಮೂಲ ಆಧಾರ ಕೃಷಿನೇ ನಮ್ಗೆ. ಅದ್ರ ಹಿಂದೆ ಎಷ್ಟು ಪರಿಶ್ರಮ ಇದೆ ಅಂತ ಅರ್ಥ ಆಗ್ತಾ ಇದೆ ಅಲ್ವಾ? ಹೌದೌದು, ನಾನು ಹುಟ್ಟದಾಗಿಂದ ನೋಡ್ಕೊಂಡು ಬಂದಿದ್ದು, ಅವರೇ ಹೆಚ್ಚು ಕಡಿಮೆ ತೋಟ ಎಲ್ಲ ಮಾಡಿದ್ದು, ಮಾಡಿ ಆದಾಯ ಗಳಿಸೋದಕ್ಕೆ ಶುರು ಮಾಡಿದ್ದು ತೋಟ. ಈಗ 8 ಎಕರೆ ತೋಟ ಅಂದ್ರೆ ಅರೇಬಿಕಾ ಇದೆಯಾ, ರೋಬಸ್ಟನು ಇದೆಯಾ ಅಥವಾ ರೋಬಸ್ಟನು ಹೆಚ್ಚಿಗೆ ಇದೆಯಾ, ಅರೇಬಿಕಾನು ಸ್ವಲ್ಪ ಇದೆಯಾ, ಹೇಗೆ? ಹೆಚ್ಚಾಗಿ ರೋಬಸ್ಟ, 1/2 ಎಕರೆಗೆ ನಾವು ಅರೇಬಿಕಾ ಹಾಕಿದ್ವಿ, ಅದು ಹೆಚ್ಚಾಗಿ ಬರ್ತಾ ಇರ್ಲಿಲ್ಲ, ಸ್ವಲ್ಪನೇ ಇರೋದ್ರಿಂದ ಅದಕ್ಕೆ ವಿಶೇಷವಾಗಿ ಏನು ಆರೈಕೆ ಮಾಡ್ತಾ ಇರ್ಲಿಲ್ಲ, ಅಂದ್ರೆ ಔಷಧಿ ಸಿಂಪಡಣೆ ಆತರದೇನು, ಬಟ್ ಸಾಕಾಗುವಷ್ಟು ಬರ್ತಾ ಇತ್ತು. ಪ್ರಶಾಂತ್ ಅವರಿ, ರೋಬಸ್ಟ ಕಾಫಿ ಅಪ್ಪ ಹಾಕಿದ್ದ ಅಥವಾ ನೀವು ಹಾಕಿ ಬೆಳೆಸಿರೋದಿದ್ಯಾ? ಇಲ್ಲ ಸರ್, ಎಲ್ಲ ಹಳೆ ತೋಟನೆ ಅವ್ರು ಮಾಡಿದ್ದೆ. ಓಲ್ಡ್ ರೋಬಸ್ಟನ? ಓಲ್ಡ್ ರೋಬಸ್ಟ. ಅದ್ರ ಜೊತೆಗೆ ಕಾಳ್ಮೆಣಸು ಮತ್ತೆ ಇನ್ನು ಒಳ ಬೆಳೆಗಳು ಏನೇನಿದಾವೆ? ಕಾಳ್ಮೆಣಸು ತುಂಬಾ ಇತ್ತು, ಬಟ್ ಅದೇ 2 ವರ್ಷದ ಹಿಂದೆ ಸ್ವಲ್ಪ ಮಳೆ ಹೊಳೆ ಪ್ರಭಾವದಿಂದ ಸ್ವಲ್ಪ ಹೋಗ್ಬಿಟ್ಟಿದೆ, ಹಾಗಾಗಿ ಈಗ ಮತ್ತೆ ನಾನು ನರ್ಸರಿ ಮಾಡಿ ಕಾಳ್ಮೆಣಸು ಕೂಡ ಹಾಕ್ತಾ ಇದ್ದೀನಿ. ಮತ್ತೆ ತೋಟದಲ್ಲಿ ಕಿತ್ತಳೆ, ಬಟರ್ ಫ್ರೂಟ್, ಸಪೋಟ ಈ ತರ ಬೆಳೆಗಳು ಇರ್ಬೇಕು ಅಲ್ಲೆಲ್ಲ, ಒಂದೊಂದು ಎರಡೆರಡು ನಾಕ್ ನಾಕು ಅಂತ ಅನ್ನೋ ತರ ಅಥವಾ ಹೇಗೆ? ಹೌದು, ಸ್ವಲ್ಪ ಇದೆ ಸರ್, ಬಟ್ ನಾನು ಇವಾಗ ಆದಷ್ಟು ಜಾಸ್ತಿ ಅಂದ್ರೆ ಬಟರ್ ಫ್ರೂಟ್ ಆಗಿರ್ಬೋದು, ಕೆಲವು ವಿಶೇಷ ಹಣ್ಣುಗಳು, ಈಗ ಸ್ಟಾರ್ ಫ್ರೂಟ್ ಅಂತ ಬರುತ್ತೆ, ವಾಟರ್ ಆಪಲ್ ಆಗಿರ್ಬೋದು, ಮತ್ತೆ ಕೆಲವೊಂದು ವಿಶೇಷ ವಿದೇಶ ತಳಿ, ಅದು ಹೆಚ್ಚು ಹೆಸರುಗಳು ಕೂಡ ಪ್ರಚಲಿತ ಇಲ್ಲ ಅನ್ಕೋತೀನಿ ಅಷ್ಟು, ಅಂದ್ರೆ ರೇರ್ ಫ್ರೂಟ್ಸ್, ಅದೆಲ್ಲ ತಂದು 2 ವರ್ಷದಿಂದ ಹಾಕಿದ್ದೀನಿ. ಏನೇನ್ ವ್ಯತ್ಯಾಸ ಆಗುತ್ತೆ ಅದನ್ನೆಲ್ಲ ನೋಡ್ಕೊಂಡು ಮಾರ್ಪಾಡು ಮಾಡ್ಕೊಂತ ಹೋಗ್ತದ್ರಿ. ಹೌದು ಹೌದು. ಸಗಣಿ ಗೊಬ್ಬರ ಗದ್ದೆಗೆ ಹಾಕೋದು, ತೋಟಕ್ಕೆ ಹಾಕೋದು ಅಥವಾ ಬರೀ ಗದ್ದೆಗೆ ಬಳಸ್ಕೊಳ್ಳೋರು ಇದಾರೆ, ನಿಮ್ದು ಆಲೋಚನೆ ಹೇಗಿದೆ? ಅಂದ್ರೆ ನನಗೆ ಮತ್ತೆ ದನಗಳು ಸಾಕಕ್ಕೆ ಶುರು ಮಾಡಿದ 2 ವರ್ಷ ಆಯ್ತು, ತಂದೆ ತಾಯಿ ಇದ್ದಾಗ ಮಾಡ್ತಾ ಇದ್ರು, ಅವಾಗ ಗದ್ದೆಗೆ ತೋಟಕ್ಕೆ ಎಲ್ಲ ಬಳಸ್ತಾ ಇದ್ವಿ, ಮಧ್ಯದಲ್ಲಿ ಬಿಟ್ಟು ಮತ್ತೆ ಈಗ ನಾನು ಅವರು ತೀರೋದ್ಮೇಲೆ ಮತ್ತೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ದೀನಿ. ಹಾಗಾಗಿ ಈ ವರ್ಷ ಗದ್ದೆಗೆ ತೋಟಕ್ಕೆ ಎಷ್ಟು ನಮ್ಗೆ ವರ್ಷಕ್ಕೆ ಸಾಕಾಗತ್ತೆ ಹಾಗೆ ಹಾಕೊಂಡು ಹಾಕೊಂಡು ಬರ್ತಾ ಇರ್ತೀವಿ. ತೋಟಕ್ಕೆ ಹಾಕಿರೋದ್ರಿಂದ ನೀವು ಕಂಡ ಪರಿಣಾಮಗಳು, ಗದ್ದೆಗೆ ಹಾಕೋದ್ರಿಂದ ನೀವು ನೋಡಿರುವ ಅನುಕೂಲಗಳು ಏನೇನಂತ ಅನ್ಕೊಂಡು ಸೂಕ್ಷ್ಮವಾಗಿ ಹೇಳ್ಬೋದಾ? ಸಗಣಿ ಗೊಬ್ಬರದ ವಿಶೇಷವಾಗಿ ಗದ್ದೆಗೆ ಹೇಳಿದ್ರೆ, ನಾವು ಮೊದಲಲ್ಲಿ ಸ್ವಲ್ಪ ಸಗಣಿ ಗೊಬ್ಬರ ನಿಲ್ಸ್ಬಿಟ್ಟಿದ್ವಿ, ಹಾಗಾಗಿ ಬಹಳ ಇಳುವರಿ ನನ್ಗೆ ಅನ್ಸಿದ ಮಟ್ಟಿಗೆ ಬಹಳ ಕಡಿಮೆ ಆಗ್ತಾ ಇತ್ತು. ಬಟ್ ಸಗಣಿ ಗೊಬ್ಬರ ಹಾಕೋದ್ರಿಂದ ಅದ್ರ ವ್ಯತ್ಯಾಸ ಕಾಣಿಸ್ತಾ ಇದೆ. ತೋಟದಲ್ಲಿನೂ ಬದಲಾವಣೆಗಳು ಕಂಡು ಬಂದೇ ಬರ್ತವಲ್ವಾ? ಹೌದು, ತೋಟಕ್ಕೆ ನಾವು ಸಾಮಾನ್ಯವಾಗಿ ಮೊದಲು ದನ ಇಲ್ದಿದ್ರು ಕೂಡ ಹೊರಗಡೆಯಿಂದ ತರಿಸಿ ಹಾಕ್ತಾ ಇದ್ವಿ. ಓಹೋ, ಹಾಗಾಗಿ ತೋಟದಲ್ಲಿ ಅದೇ ನಮ್ಗೆ ಅವರೇಜ್ ಕಾಫಿ ಏನ್ ಬರ್ತಾ ಇದೆಯೋ ಅದು ಬರ್ತಾ ಇದೆ. ಮತ್ತೆ ಮೊದಲೇ ನಿಲ್ಸ್ಬಾರ್ದು ಅಂತ ಮತ್ತೆ ನಾವೇ ದನ ಸಾಕಿದ್ರೆ ನಮ್ಗೆ ಸಾಕಾಗೋಸ್ಕರ ಸಿಗುತ್ತೆ, ಯಾಕಂದ್ರೆ ಹೊರಗಡೆಯಿಂದ ತರೋದು ದುಬಾರಿ ಆಗಿರ್ಬೋದು, ಸಮಯಕ್ಕೆ ಸಿಗೋದೇ ಇರ್ಬೋದು. ಇದೆಲ್ಲ ಸಮಸ್ಯೆ ಆದಾಗ ನಾವೇ ದನ ಬೆಳೆಸಿದ್ರೆ ಗೊಬ್ಬರ ನಾವೇ ಬಳಸ್ಕೋಬಹುದು ಅಂತ ಹಾಕ್ತಾ ಇದ್ದೀವಿ. ನಿಜ, ಹೌದು. ಒಟ್ಟು ತೋಟಕ್ಕಾಗ್ಲಿ ಭತ್ತಕ್ಕಾಗ್ಲಿ ಯಾವುದೇ ಬೆಳೆಗಳಿಗಾಗ್ಲಿ ಸಗಣಿ ಗೊಬ್ಬರ ಕೊಡೋದು ಒಳ್ಳೇದೇ. ಹೌದು ಸರ್, ಅದು ಕಣ್ಣಾರೆ ಕಾಣಬಹುದು. ಹೌದು, ಅನುಕೂಲ ಅದೇ ಆಗ್ತದೆ. ಹೌದು, ಮತ್ತೆ ಉಳಿದಂತೆ ಸಗಣಿ ಗೊಬ್ಬರ ಅಲ್ಲದಲ್ಲನೆ ರಾಸಾಯನಿಕ ಗೊಬ್ಬರ ಸುಣ್ಣ ಕೊಡೋದು ಇದನ್ನು ಮಾಡ್ತಾ ಇದೀರಲ್ವಾ? ಮಾಡ್ತಾ ಇದೀವಿ, ನಾನು 2 ವರ್ಷಕ್ಕೆ ಒಂದ್ಸತಿ ಸುಣ್ಣ ಹಾಕ್ತಾ ಇದ್ದೀನಿ. ಜೊತೆಗೆ ರಾಸಾಯನಿಕ ಗೊಬ್ಬರ ಅದು ಅಭ್ಯಾಸ ಆಗ್ಬಿಟ್ಟಿದೆ ಇವಾಗ, ಸೊ 2 ಬಾರಿ ಹಾಕ್ಲೇಬೇಕಾಗತ್ತೆ. ಸೊ ಅದನ್ನ ಹಾಕ್ತಾ ಇದೀವಿ, DAP, ಯೂರಿಯಾ, ಪೊಟ್ಯಾಷ್. ಕೆಲವೊಬ್ರು ಅದು ಬಿಟ್ಟು ಬೇರೆ ಏನು ರಾಸಾಯನಿಕಗಳು ಬಳಸ್ತಾ ಇಲ್ಲ, ಅಂದ್ರೆ ಈಗ ಮೆಣಸಿಗೆ ಆಗಿರ್ಬೋದು ಅಥವಾ ಕಾಫಿ ಇತ್ತೀಚೆಗೆ ಶುರು ಮಾಡಿದ್ದಾರೆ. ಬಟ್ ನಾನು ಯಾವುದು ರಾಸಾಯನಿಕ, ನಂಗೆ ಆದಷ್ಟು ನೈಸರ್ಗಿಕವಾಗಿ ಇರ್ಬೇಕು ಅಂತ ಒಂದು ಆಸೆ. ಸೊ ಹಾಗೆ ಕಂಪ್ನಿ ಗೊಬ್ಬರ ಕಂಪ್ಲೀಟ್ ಬಿಡೋದು ಸಾಧ್ಯ ಆಗ್ತಿಲ್ಲ, ಆದಷ್ಟು ಅವಾಯ್ಡ್ ಮಾಡಿ ನೈಸರ್ಗಿಕವಾಗಿನೇ ಬಳಸೋದು ಅಂತ ನನ್ನ ಒಂದು ಯೋಚನೆ. ಸೊ ಪ್ರಯತ್ನ ಪಡ್ತಾ ಇದ್ದೀನಿ. 4 ಸಾರಿ ಕೊಡೋರು ಇದಾರೆ, 6 ಸಾರಿ ಕೊಡೋರು ಇದಾರೆ, 2 ಸಾರಿ ಕೊಡೋರು ಹೆಚ್ಚಿದ್ದಾರೆ ರಾಸಾಯನಿಕ ಗೊಬ್ಬರ. ನಾನು ಇವಾಗ 3 ಸಾರಿ ಕೊಡ್ಬೇಕು ಅಂತ ಶುರು ಮಾಡಿದ್ದೀನಿ, ಅಂದ್ರೆ ಸಾಕಾಗ್ತಿಲ್ಲ ಇಳುವರಿ ನಮ್ಮ ತೋಟಕ್ಕೆ ಬರುವ ಕಾಫಿನ ನೋಡ್ಕೊಂಡ್ರೆ. ಸೊ ಹಾಗಾಗಿ 3 ಸಾರಿ ಕೊಡೋದಕ್ಕೆ ಶುರು ಮಾಡಿದ್ದೀವಿ. ಅಂದ್ರೆ 2 ಸಾರಿ ಕೊಡೋದನ್ನೇ 3 ಸಾರಿ ಕೊಡೋದು ಅಥವಾ? ಹೌದು, 2 ಸಾರಿ ಕೊಡೋದನ್ನೇ 3 ಸಾರಿ ಕೊಡೋದು. ಹಾಗೆ ಇನ್ನು ಕೆಲವೊಬ್ರು ಹೇಳ್ತಾರೆ 2 ಸಾರಿ ಕೊಡೋದನ್ನ 4 ಸಾರಿ ಕೊಟ್ರೆ ಇನ್ನೂ ಒಳ್ಳೇದಾಗ್ತದೆ ಅಂತ ನಂತರ. ಹೌದು ಹೇಳ್ತಾರೆ, ಬಟ್ ಅದೇ ಕೆಲಸದವರು ಮತ್ತೆ ಮಾಯಿಶ್ಚರ್ ಇರ್ಬೇಕಲ್ಲ ಮಣ್ಣಲ್ಲಿ, ಹಾಗಾಗಿ ಮಳೆ ಎಲ್ಲ ನೋಡ್ಕೊಳ್ಬೇಕಾಗತ್ತೆ. 3 ಸತಿ ಕೊಡುವಷ್ಟು ಅನುಕೂಲತೆ ಇದೆ, ಹಾಗಾಗಿ 3 ಸತಿ ಕೊಡ್ತಾ ಇದ್ದೀನಿ ಇವಾಗ. ಇಳುವರಿ ಎಲ್ಲ ಹೇಗಿದೆ ರೋಬಸ್ಟದ್ದು ನಿಮ್ಮ ಕಡೆಗೆ? ಹಿಂದೆಗೆ ಕಂಪೇರ್ ಮಾಡಿದ್ರೆ 30 ಚೀಲ ಅವರೇಜ್ ಬರುತ್ತೆ. ಜಾಸ್ತಿ ತೆಗಿಬೇಕು ಅನ್ನೋ ಉದ್ದೇಶದಿಂದ ಸಾಕಷ್ಟು ಪ್ರಯತ್ನ, ಅಂದ್ರೆ ನಮ್ದು ಸ್ವಲ್ಪ ನೆರಳು ಜಾಸ್ತಿ ಇತ್ತು, ಹಾಗಾಗಿ ಎಲ್ಲ ನೆರಳೆಲ್ಲ ತೆಗ್ಸಿ ಆದಷ್ಟು ಸಗಣಿ ಗೊಬ್ಬರ ಹಾಕಿ 2-3 ಬಾರಿ ಕಂಪ್ನಿ ಗೊಬ್ಬರ ಹಾಕಿ, ಉದ್ದೇಶ ಏನಂದ್ರೆ ಆದಷ್ಟು ಜಾಸ್ತಿ ಬೆಳೆ ತೆಗಿಬೇಕು ಇರುವ ಜಾಗಕ್ಕೆ ಅಂತ. ಅಂದ್ರೆ ಸಾಕಾಗ್ತಿಲ್ಲ ಅಂತ ನನ್ನ ಒಂದು ಭಾವನೆ. 30 ಚೀಲ ಒಂದು ಎಕರೆಗೆ ಬರೋದು ಸಾಕಾಗಲ್ಲ, 35-40 ಆದ್ರೂ ಬರಬೇಕು ನಮ್ಮ ಸುತ್ತಮುತ್ತದ ಏರಿಯಕ್ಕೆ ಕಂಪೇರ್ ಮಾಡ್ಕೊಂಡ್ರೆ. ಹಾಗಾಗಿ ಸ್ವಲ್ಪ ಬದಲಾವಣೆಗಳು ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದ ತೋಟ ಇರ್ಬೋದು, ಗಿಡಗಳೆಲ್ಲ ನೋಡಿದ್ರೆ ಏನನ್ಸುತ್ತೆ? ಅಂದ್ರೆ ಹೆಚ್ಚು ಕಡಿಮೆ 40 ವರ್ಷ ಹೆಚ್ಚಿನ ತೋಟಕ್ಕೆ. ಮತ್ತೆ ಒಂದ್ ಸ್ವಲ್ಪ ತೋಟ ನನ್ನ ಅಜ್ಜಿ ಮಾಡಿದಿತ್ತು, ಅದೊಂದು ತುಂಬಾ ಕಡಿಮೆ ಇದೆ, ಅದು ಇನ್ನೂ ಜಾಸ್ತಿ ಆಗಿದೆ, ಒಂದು 60-70 ವರ್ಷ ಆಗಿರ್ಬೋದು. ಬಟ್ ಹೆಚ್ಚಿನ ತೋಟ ಇರೋದೆಲ್ಲ 40 ವರ್ಷ, ಅಂದ್ರೆ ನಾನು ಹುಟ್ಟಿದಾಗಿಂದ ಮಾಡಿದ ತೋಟ ಆ ಟೈಮಲ್ಲಿ 40-42 ವರ್ಷದ ತೋಟ. ಅಜ್ಜಿನ ಉಲ್ಲೇಖ ಮಾಡ್ತಾ ಇದ್ರಿ? ಹೌದು, ಅಂದ್ರೆ ಅಜ್ಜಿ ಮಾಡಿದ ಜಾಗ ಅದು. ತಾತವರು ಏನು ಬೇಗ ಅಂದ್ರೆ, ನಾನು ಹುಟ್ಟಿದಾಗ ತಾತ ಇರ್ಲಿಲ್ಲ, ನನ್ಗೆ ಗೊತ್ತಿರೋದು ಅಜ್ಜಿ. ಅಜ್ಜಿ ಮಾಡಿದ್ದು ಅಥವಾ ಅಜ್ಜನೇ ಮಾಡಿದ್ದೇ ಇರ್ಬೋದು, ಬಟ್ ನಾನು ಅಜ್ಜಿ ನೋಡಿದ್ರಿಂದ ಅಜ್ಜಿ ನೆನ್ಪಿಗೆ ಬರ್ತಾರೆ. ಅಜ್ಜಿ ಎಷ್ಟು ವರ್ಷ ಒಡನಾಟ ಇತ್ತು ನಿಮ್ಗೆ? ನಾನು ಹೆಚ್ಚು ಕಡಿಮೆ PUC ಓದ್ತಿರುವಾಗ ತೀರ್ಕೊಂಡ್ರು, ಅಲ್ಲಿ ತನಕ ಇದ್ರು ಅವ್ರು. ಎಷ್ಟಾಗಿತ್ತು ವಯಸ್ಸು ಅಜ್ಜಿದು? 82 ವರ್ಷ. ಅಂದ್ರೆ ಅಜ್ಜಿ ಸಂಸಾರವನ್ನು ನಿಭಾಯಿಸಿ ತೋಟವನ್ನು ಅಭಿವೃದ್ಧಿ ಪಡಿಸೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಒಂಥರ ನಿಮ್ಗೆ ಇಷ್ಟವಾಗಿ ಈಗಲೂ ಮುಂದೆ ಬರ್ತಾರೆ ಅಲ್ವಾ? ಹೌದೌದು, ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು ನಾನು ಇರುವಾಗ, ನೀನ್ ಎಷ್ಟಾದ್ರೂ ಓದು ಏನಾದ್ರೂ ಮಾಡು, ಬೆಟ್ಟ ಅದನ್ನ ನೋಡ್ಕೋಬೇಕು ಅಂತ. ಸೊ ಹಾಗಾಗಿ ಇತ್ತೀಚಿನ ಸುಧಾರಣೆಗಳು ನಿಮ್ಮ ತೋಟದಲ್ಲಿ ನೀವು ಮಾಡಿರೋದು, ಹಸು ಸಾಕಾಣಿಕೆ ಆಗ್ಲಿ, ತೋಟದ ಅಭಿವೃದ್ಧಿ ಸಂಬಂಧಪಟ್ಟಂತೆ ಕೆಲವೊಂದು ನೂತನ ತಾಂತ್ರಿಕತೆಗಳು, ಭತ್ತದ ಬೇಸಾಯದಲ್ಲಿ ನೀವು ಕೈಗೊಂಡಿರುವ ವಿನೂತನ ವಿಚಾರಗಳು ಏನಾದ್ರೂ ಇದ್ರೆ ನಮ್ಮ ಶ್ರೋತೃಗಳಿಗೆ, ರೈತ ಬಾಂಧವರಿಗೆ ಹಂಚಿಕೊಳ್ಬಹುದಾ? ಅಂದ್ರೆ ನಾನು ಸ್ವಲ್ಪ ಯೂಟ್ಯೂಬ್ ನಲ್ಲಿ ಆಗ್ಲಿ ಅಥವಾ ಕೆಲವೊಂದು ವಾಟ್ಸ್ಆಪ್ ಗಳಾಗ್ಲಿ ಕೆಲವೊಂದು ಹೊಸ ಹೊಸ ವಿಚಾರಗಳನ್ನ ನಾನು ಫಾಲೋ ಮಾಡ್ತಾ ಇರ್ತೇನೆ. ಸೊ ಹಾಗಾಗಿ ಅದನ್ನ ಪ್ರಯತ್ನ ಕೂಡ ಮಾಡ್ತೀನಿ. ಅಂದ್ರೆ ಇತ್ತೀಚೆಗೆ ಎರೆಹುಳು ಗೊಬ್ಬರಕ್ಕೆ ಜಾಸ್ತಿ ಮಹತ್ವ ಕೊಡ್ತಾ ಇದಾರೆ, ಅದನ್ನ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಇನ್ನೂ ಅದು ಗೊಬ್ಬರ ಆಗಿ ಕನ್ವರ್ಟ್ ಆಗ್ಲಿಲ್ಲ, ಬಟ್ 1-2 ಎರೆಹುಳು ಬೆಡ್ ಗಳನ್ನ ಮಾಡಿದ್ದೀನಿ. ಜೊತೆಗೆ ಅಜೋಲಾ ಬೆಳೆಸೋದ್ರಿಂದ ಅದು ದನಗಳಿಗೆ ಆಗ್ಬೋದು, ಗದ್ದೆನಲ್ಲಿ ಬಿಡೋದ್ರಿಂದ ಆಗ್ಬೋದು, ಅದರಿಂದ ಪ್ರಯೋಜನ ಆಗತ್ತೆ ಅಂತ ಈಗ 1 ವರ್ಷದಿಂದ ಅಜೋಲಾ ಬೆಳೆಸಿ ನಾನು ಕೋಳಿಗಳಿಗೆ ದನಗಳಿಗೆ ಹಾಕ್ತಾ ಇದ್ದೀನಿ. ಮತ್ತೆ ಬೇರೆ ಕಡೆ ಹೋಗಿ ಗಿಡ ತರೋದಕ್ಕಿಂತ ನಾವೇ ಮಾಡೋದ್ರಿಂದ ಬೆನಿಫಿಟ್ ಆಗ್ಬೋದು ಅಂತ ಅದನ್ನು ನಾನೇ ಮಾಡ್ಕೊತಾ ಇದ್ದೀನಿ. ಸೊ ಹೀಗೆ ಆದಷ್ಟು ಏನಾದ್ರೂ ಹೊಸದು ಕಂಡಾಗ ಅದನ್ನ ಪ್ರಯತ್ನ ಅಂತೂ ಮಾಡ್ತೇನೆ. ನಂತರ ದನಗಳಿಗೆ ಸಹಾಯ ಆಗ್ಲಿ ಅಂತ ಇವಾಗ ಹೈಡ್ರೋಫೋನಿಕ್ ಅಂದ್ರೆ ನೀರನ್ನ ಬಳಸ್ಕೊಂಡು ಜೋಳನ್ನ ಮೊಳಕೆ ಬರೆಸಿ ಅದನ್ನ ದನಗಳಿಗೆ ಹಾಕುವ ಒಂದು ಪದ್ಧತಿ ಬಂದಿದೆ. ಬೇಸಿಗೆನಲ್ಲಿ ಅಂದ್ರೆ ವಿಶೇಷವಾಗಿ ಡಿಸೆಂಬರ್ ನಂತರ ದನಗಳಿಗೆ ಸ್ವಲ್ಪ ಹಸಿರು ಮೇವಿನ ತೊಂದರೆ ಆಗ್ಬಹುದು ಅಂತ ಅದನ್ನು ಕೂಡ ಒಂದು ವರ್ಷದಿಂದ ಮಾಡ್ತಾ ಇದ್ದೀನಿ. ಅದು ತುಂಬಾ ಪ್ರಯೋಜನ ಕೂಡ ಆಗ್ತಾ ಇದೆ. ಹೀಗೆ ಹೊಸದರ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಹೈಡ್ರೋಪೋನಿಕ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ನಿಮ್ಗೆ ವಿಚಾರ ಹೇಗ್ ಗೊತ್ತಾಯ್ತು? ಆ ನಿಟ್ಟಿನಲ್ಲಿ ನೀವು ಮಾಡಿರುವ ಪ್ರಯೋಗಗಳು ಮತ್ತು ಕಂಡ ಪರಿಣಾಮಗಳು ಅನುಕೂಲಗಳ ಬಗ್ಗೆ ಹೇಳ್ಬೋದಾ? ಸರ್, ನಾನು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಇಲ್ಲಿ ಕೃಷಿ ಮೇಳಗಳು ಆದಾಗ, ಈಗ IHR ಆಗಿರ್ಬೋದು, GKVK ಆಗಿರ್ಬೋದು, ಇಲ್ಲೆಲ್ಲ ಕೃಷಿ ಮೇಳಗಳಾದಾಗ ನಾನು ಅದಕ್ಕೆ ಆದಷ್ಟು ಹೋಗೋ ಪ್ರಯತ್ನ ಮಾಡ್ತಿದ್ದೆ. ಸೊ ಅಲ್ಲಿ ಹೋದಾಗ ಖಂಡಿತ ಇದೊಂದು ವಿಶೇಷ ಅನಿಸ್ತು. ಅಂದ್ರೆ ಒಂದು ಚಿಕ್ಕ ಜಾಗದಲ್ಲಿ ನೀರು ಮಾತ್ರ ಬಳಸ್ಕೊಂಡು ಮಣ್ಣು ಬೇಕಾಗಿಲ್ಲ ಹಾಗೆ ಬೆಳೆಸಬಹುದು, ಇದರಿಂದ ದನಗಳಿಗೆ ಒಳ್ಳೆ ಮೇವು ಸಿಗುತ್ತೆ, ಅದು ಪೌಷ್ಟಿಕವಾದ ಮೇವು ಸಿಗುತ್ತೆ ಅಂತ ತಿಳಿದಾಗ ನಾನು ಯಾಕೆ ಇದನ್ನ ಪ್ರಯತ್ನ ಮಾಡಬಾರ್ದು ಅಂತ ಮಾಡಿದ್ದು. ಪ್ರಯೋಜನ ತುಂಬಾ ಕಂಡಿದ್ದೀನಿ. ಅಂದ್ರೆ ನಾವು ತಗೊಂಡು ಶುರು ಮಾಡಿದಾಗ ನಂದು ಹಾಲು ಕರಿಯುವ ಹಸು ಇದ್ದಾಗ ಅದಕ್ಕೆ ಹಾಕಿದಾಗ ಹಾಲಿನ ಇಳುವರಿ ಕೂಡ ಸಾಕಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು. ಅಂದ್ರೆ ನಮ್ ಕೆಲಸ ಮಾಡೋರು ಹೇಳ್ತಿದ್ರು, ಒಂದು ದಿನ ಅದನ್ನ ಕೊಟ್ಟಿಲ್ಲ ಅಂದ್ರೆ ಅದು ಹಾಲು ಕಡಿಮೆ ಆಗ್ತಾ ಇತ್ತು ಅಂತ. ಮತ್ತೆ ನಮ್ಮಲ್ಲಿ ಗದ್ದೆ ಡಿಸೆಂಬರ್ ತನಕ ನಮ್ಮ ಗದ್ದೆ ಬದುಗಳಲ್ಲಿ ಸಾಕಷ್ಟು ಹುಲ್ ಸಿಗ್ತಾ ಇತ್ತು. ನಂತರ ನಿಮ್ಗೆ ಗೊತ್ತು, ಕಟಾವ್ ಆದ್ಮೇಲೆ ಅಲ್ಲಿ ಏನು ಬರೋದಿಲ್ಲ. ಸೊ ಹಾಗಾಗಿ ಹಸಿರು ಮೇವಿನ ಕೊರತೆ ಆದಾಗ ಇದೊಂದು ಬಹಳ ವಿಶೇಷವಾಗಿ ಆ ಸಮಯದಲ್ಲಿ ಇದನ್ನ ಮಾಡ್ಕೊಂಡ್ರೆ ಬಹಳ ಉತ್ತಮ ಫಲಿತಾಂಶ ಕೊಡುತ್ತೆ. ದನಗಳಿಗೆ ಕೂಡ ಒಂದು ತೃಪ್ತಿದಾಯಕವಾಗಿ ಒಂದು ಒಳ್ಳೆ ಹಸಿರು ಮೇವನ್ನ, ಪೌಷ್ಟಿಕವಾದ ಆಹಾರನ್ನ ತಿಂದ ಖುಷಿ ಕೂಡ ನಮ್ಗೆ ಸಿಗುತ್ತೆ. ಹಾಗಾಗಿ ನಾನು ಇದನ್ನ ಮಾಡ್ಕೊಂಡೆ ಸರ್. ಒಂದು ವರ್ಷದಿಂದ ಇದನ್ನ ತಯಾರಿಸಿ ದನಕರುಗಳಿಗೆ ಕೊಡ್ತಾ ಇದ್ರಿ, ಅನುಕೂಲ ಆಗಿದೆ. ಬರೀ ಮೆಕ್ಕೆಜೋಳದಲ್ಲಿ ಮಾತ್ರ ಮಾಡ್ತೀರಾ ಅಥವಾ ಬೇರೆ ಕಾಳುಗಳನ್ನು ಉಪಯೋಗಿಸ್ಕೊಂಡಿದ್ರ? ಇಲ್ಲ ಸರ್, ಸದ್ಯಕ್ಕೆ ಮೆಕ್ಕೆಜೋಳ ಮಾತ್ರ ಮಾಡಿದ್ದೆ. ಯಾಕಂದ್ರೆ ಅದು ನಮ್ಗೆ ಇಲ್ಲಿ ಕುಶಾಲನಗರದಲ್ಲಿ ಎಲ್ಲ ಸಿಗೋದ್ರಿಂದ ಬೆಲೆ ಕೂಡ ಬಹಳ ಜಾಸ್ತಿ ಏನಿಲ್ಲ. ಹಾಗಾಗಿ ಮೆಕ್ಕೆಜೋಳ ಮಾತ್ರ ಮಾಡಿದ್ದೀನಿ. ಬಟ್ ನಿಮ್ಗೆ ಅನುಕೂಲ ಇದ್ರೆ ದ್ವಿದಳ ಧಾನ್ಯಗಳೇನಾದ್ರೂ ಸಿಕ್ಕಿದ್ರೆ ಅದನ್ನ ಕೂಡ ಮಾಡಬಹುದಾಗತ್ತೆ. ಅದರಲ್ಲಿ ವಿಶೇಷವಾಗಿ ಮಳೆ ಕಡಿಮೆ ಆದ ಬಳಿಕ ಬೇಸಿಗೆ ದಿನಗಳಲ್ಲಿ ಮಾಡ್ತೀರಾ ಅಥವಾ ವರ್ಷವಿಡೀ ಆಗಿಂದಾಗ ಮಾಡ್ತಾ ಇರ್ತೀರಾ, ಹೇಗೆ? ಇಲ್ಲ, ನಾನು ಡಿಸೆಂಬರ್ ನಿಂದ ಹೆಚ್ಚು ಕಡಿಮೆ ಮೇ ಜೂನ್ ತನಕ, ಮತ್ತೆ ಈ ವರ್ಷದಿಂದ ಆ ಹೈಡ್ರೋಫೋನಿಕ್ ಸಿಸ್ಟಮ್ ಅಲ್ಲೇ ಒಂದು ಅಣಬೆ ಕೂಡ ಬೆಳೆಸಬಹುದು ಅಂತ ತಿಳಿಯಿತು. ಹಾಗಾಗಿ ಅದೊಂದು ಪ್ರಯತ್ನ ಕೂಡ ಮಾಡ್ಬೇಕು ಅಂತ ಇದ್ದೀನಿ. ಬಟ್ ಇನ್ನು ಶುರು ಮಾಡಿಲ್ಲ ಸರ್. ನಮ್ಗೆ ಯಾಕಂದ್ರೆ ಮಳೆಗಾಲದಲ್ಲಿ ಹಸಿರು ಮೇವಿನ ಅಗತ್ಯ ಇರಲ್ಲ, ಸಾಕಷ್ಟು ನಮ್ಗೆ ಗದ್ದೆಗಳಲ್ಲಿ ಸಿಕ್ಬಿಡುತ್ತೆ. ಹೌದು ಹೌದು, ಹಸುಗಳ ಹಾಲು ಅಲ್ಲೇ ಸ್ಥಳೀಯವಾಗಿ ಮಾರಾಟ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಅಕ್ಕಪಕ್ಕದ ಮನೆಯವರು ತಗೊಂಡ್ಬಿಡ್ತಾರೆ. ಎಷ್ಟು ಹಾಲು ದಿನಕ್ಕೆ ಈಗ ಸಿಗ್ತಾ ಇದೆ? ನಾವು ಶುರು ಮಾಡಿದಾಗ ಅಂದ್ರೆ ಒಂದು ವರ್ಷದಿಂದ ಹಿಂದೆ ಒಂದು 9-10 liters ಅಷ್ಟು ಕೊಡ್ತಾ ಇದ್ವಿ ಎರಡು ಹಸುಗಳಿಂದ. ಈಗ ಒಂದ್ ವರ್ಷ ಆಗಿದೆ, ಹಾಗಾಗಿ ಒಂದು ಹಸು ಮಾತ್ರ ಹೆಚ್ಚು ಕಡಿಮೆ ಒಂದೂವರೆ ಲೀಟರ್ ಕೊಡ್ತಾ ಇದೆ. ಇನ್ನೊಂದಕ್ಕೆ ನಾವು ಕೃತಕ ಗರ್ಭಧಾರಣೆ ಕೂಡ ಮಾಡಿದೀವಿ, ಹಾಗಾಗಿ ಅದು ಹಾಲು ಕೊಡ್ತಾ ಇಲ್ಲ. ಮುಂದೆ ಕರು ಹಾಕಿದ್ರೆ ನೋಡ್ಬೇಕು. ಹಾಲಿಗೆ ಮಾರಾಟಕ್ಕೆ ಏನ್ ಸಮಸ್ಯೆ ಇಲ್ಲ? ಹೌದು, ಇಲ್ಲ, ಮಾರೋದಕ್ಕೆ ಏನೋ ಸಮಸ್ಯೆ ಇಲ್ಲ. ಹೌದು, ಮನೆಗೆ ತಗೊಂಡು ಕೊಟ್ಬಿಡ್ತಿದ್ವಿ, ಹಾಗಾಗಿ ಮಾರಾಟದ ಏನೋ ಸಮಸ್ಯೆ ಆಗ್ತಾ ಇರ್ಲಿಲ್ಲ. ಒಳ್ಳೇದು ಒಳ್ಳೇದು. ಗೋಬರ್ ಗ್ಯಾಸ್ ಏನಾದ್ರೂ ಇಟ್ಕೊಂಡಿದ್ರ? ಇನ್ನು ಶುರು ಮಾಡ್ಲಿಲ್ಲ ಸರ್, ಒಂದು ಯೋಚನೆ ಇದೆ, ಆದಷ್ಟು ಬೇಗ ಅದು ಮಾಡ್ಬೇಕು ಅಂತ. ಹೌದು. ಮತ್ತೆ ಕೋಳಿಗಳನ್ನು ಸಾಕೊಳ್ತೀರಿ, ಜೇನನ್ನು ಸಾಕ್ತದ್ರಿ ಅಂತ ಗೊತ್ತಾಯ್ತು. ಹೌದು ಸರ್, ಅಂದ್ರೆ ನಮ್ಗೆ ಮನೆ ಬಳಕೆಗೆ ಸಾಕಾಗುವಷ್ಟು ಕೋಳಿಗಳಿದೆ, ಒಂದು 25 ಕೋಳಿಗಳಿದ್ವು. ಇದರಿಂದ ವಿಶೇಷವಾಗಿ ನನ್ಗೆ ನನ್ನ ಮಗನಿಗೆ ನಾಟಿ ಕೋಳಿ ಮೊಟ್ಟೆ ಕೊಡ್ಬೇಕು ಅಂತ. ಸೊ ನಮ್ಗೆ ಸಾಕಾಗುವಷ್ಟು ಮೊಟ್ಟೆ ಸಿಗ್ತಾ ಇತ್ತು, ಅಕ್ಕಪಕ್ಕದವ್ರು ಕೇಳ್ತಾ ಇದ್ರು, ಆದ್ರೆ ನಮ್ಗೆ ಕೊಡುವಷ್ಟು ಸಿಗ್ತಿರ್ಲಿಲ್ಲ. ಮನೆ ಬಳಕೆಗೆ ಸಾಕಾಗುವಷ್ಟು ಮೊಟ್ಟೆ ಕೋಳಿಗಳಿಂದ ಸಿಗ್ತಾ ಇದೆ. ಮತ್ತೆ ಜೇನುತುಪ್ಪ ಪಡಿಲಿಕ್ಕೆ ಎಷ್ಟು ಜೇನು ಪೆಟ್ಟಿಗೆಗಳನ್ನ ಇಟ್ಕೊಂಡಿದ್ರೆ, ಹೇಗೆ ಇಟ್ಕೊಂಡಿದ್ರೆ, ತೋಟದಲ್ಲಿ ಇದೆಯಾ ಅಥವಾ ಮನೆ ಸುತ್ತಮುತ್ತ ಇದೆಯಾ, ಹೇಗೆ? ಸರ್, ಜೇನು ಪೆಟ್ಟಿಗೆ ನನಗೆ ಒಂದು ವರ್ಷದಿಂದ ಅದನ್ನ ಶುರು ಮಾಡಿದ್ದು. ಅಂದ್ರೆ ನನ್ನ ಹುಟ್ಟದಾಗಿಂದ ಹೇಳಿದೆ, ನನ್ನ ತಂದೆ ಜೇನು ಪೆಟ್ಟಿಗೆ ಎಲ್ಲ ಇಟ್ಕೊಂಡ್ರು, ಆಮೇಲೆ ಕ್ರಮೇಣ ಅದು ಒಂದೊಂದು ಕಡಿಮೆ ಆಗ್ತಾ ಆಗ್ತಾ ಬಂತು. ಜೇನುಗಳಿಗೆ ಸ್ವಲ್ಪ ಕಾಯಿಲೆ ಬಂದಿತ್ತು, ಹಾಗಾಗಿ ಬಿಟ್ಬಿಟ್ಟಿದ್ವಿ ಕಂಪ್ಲೀಟ್ ಆಗಿ. ಇತ್ತೀಚೆಗೆ ಈ ಹಾರ್ಟಿಕಲ್ಚರ್ ಅಂದ್ರೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಎಲ್ಲ ಕೊಟ್ಟು ಉತ್ತೇಜನ ಮಾಡ್ತಿರೋದ್ರಿಂದ ನಾನು ಯಾಕೆ ಅದನ್ನ ಮತ್ತೆ ಶುರು ಮಾಡಬಾರ್ದು ಅಂತ ಶುರು ಮಾಡಿದೀನಿ. ಹಿಂದಿನ ವರ್ಷ 2 ಪೆಟ್ಟಿಗೆ ತಂದಿದ್ದೆ. ನಮ್ಗೆ ಮನೆಗೆ ಸಾಕಾಗುವಷ್ಟು ಜೇನು ಸಿಕ್ಕಿತ್ತು. ಈಗ ಈ ವರ್ಷ ಎಲ್ಲ ಆಗಿ ಇವಾಗ ಒಂದು 11-12 ಬಾಕ್ಸ್ ಇದೆ ಒಟ್ಟಾರೆ. ಮನೆ ಸುತ್ತ ಸ್ವಲ್ಪ ತೋಟದಲ್ಲಿ ಗದ್ದೆ ಪಕ್ಕದಲ್ಲಿ ಹಾಗೆ ದೂರ ದೂರ 2-3 ಆತರ ಇಟ್ಟಿದ್ದೀನಿ. ಎಲ್ಲಾ ಜಾಗದಲ್ಲಿ ಇದ್ರೆ ಬೇರೆ ಬೇರೆ ಕಡೆಯಿಂದ ಅದು ಪರಾಗ ತಗೊಂಡ್ ಬಂದು ಜೇನು ಸಂಗ್ರಹಿಸಕ್ಕೆ ಸುಲಭ ಆಗತ್ತೆ ಅಂತ. ನೋಡಿ, ಆಸಕ್ತಿ ಇದ್ರೆ ಬೆಂಗಳೂರಿನಿಂದ ಬಂದು ನಿಭಾಯಿಸ್ಕೊಂಡು ಅದರಲ್ಲಿ ಆನಂದ ಪಡಿತಿದ್ರೆ, ಹಣನೇನು ಕಳ್ಕೊಂಡಿಲ್ಲ. ಕೆಲವೊಬ್ರು ಹೇಳ್ತಾರೆ ವಿಪರೀತ ಹಣ ಬಳಸ್ಕೊಳ್ಳುತ್ತೆ ಕೃಷಿ, ಲಾಭದಾಯಕ ಅಲ್ಲ, ಬರೀ ಓಡಾಡ್ಕೊಂಡು ನಾವು ಹಣ ಕಳ್ಕೊಳ್ಳೋದಾಯ್ತು, ಏನು ಗಳಿಸಿಲ್ಲ ಅನ್ನೋ ತರ ಮಾತಾಡ್ತಿದ್ದೆ. ನಿಮ್ಮ ಅಭಿಪ್ರಾಯ ಏನಂತೀರಿ? ಇಲ್ಲ, ನನಗೆ ಕಳಿಸಿದ್ದು ಎಷ್ಟು ಅಂತ ಗೊತ್ತಿಲ್ಲ, ಬಟ್ ಕಳ್ಕೊಂಡಿದ್ಲ ಅಂತ ಹೇಳ್ಬೋದು. ಯಾಕಂದ್ರೆ ತೋಟದಿಂದ ಕೂಡ ನಮ್ಗೆ ವರಮಾನ ಬರುತ್ತೆ, ಸೊ ನಾವು ಅದರಿಂದ ತೋಟಕ್ಕೆ ಖರ್ಚು ಮಾಡ್ತಾ ಇದ್ವಿ. ಜೊತೆ ನಾನು ಕೆಲಸ ಮಾಡೋದ್ರಿಂದ ನನ್ಗೆ ಆದಾಯ ಇರೋದ್ರಿಂದ ಖರ್ಚಿನ ಬಗ್ಗೆ ನನಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕಂದ್ರೆ ನಾನು ಮತ್ತೆ ಇವಾಗ ಅದನ್ನ ಎಲ್ಲ ಮತ್ತೆ ಶುರು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಣ ವ್ಯಯ ಮಾಡ್ಬೇಕಾಗತ್ತೆ. ಈಗ ಮುಂದೆ 2-3 ವರ್ಷದ ನಂತರ, ಅಂದ್ರೆ ನಮ್ಮ ಜೇನು ಪೆಟ್ಟಿಗೆ ನೋಡಿ, 2 ಪೆಟ್ಟಿಗೆ ತಂದಾಗ ನನಗೆ ಮನೆಗೆ ಸಾಕಾಗುತ್ತೆ ಸಿಕ್ಕಿದೆ. ಇವಾಗ 10-12 ಅಂದ್ರೆ ಮುಂದಿನ ವರ್ಷಕ್ಕೆ ಸ್ವಲ್ಪ ಜಾಸ್ತಿನೂ ಆಗ್ಬಹುದು, ಅದರಿಂದ ಸ್ವಲ್ಪ ಆದಾಯ ಕೂಡ ಬರ್ಬೋದು. ಕೋಳಿನೇ ಆಗ್ಲಿ, ಇವಾಗ ನನ್ಗೆ ಮನೆ ಖರ್ಚಿಗೆ ಸಾಕಾಗತ್ತೆ, ಮುಂದೆ ಅದನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಸುತ್ತಮುತ್ತ ಎಲ್ಲ ಕೇಳ್ತಾರೆ, ಮೊಟ್ಟೆ ಕೇಳ್ತಾರೆ, ನಾಟಿ ಕೋಳಿಗಳು ಮರಿಗಳಿದೆಯಾ ಅಂತ ಕೇಳ್ತಾರೆ. ಅದ್ರಿಂದ ಕೂಡ ಸಣ್ಣ ಸಣ್ಣ ಆದಾಯ ಕೂಡ ಬರ್ಬೋದು. ಹಾಗಾಗಿ ವ್ಯರ್ಥ ಅಂತ ನನ್ಗೆ ಇಷ್ಟರವರೆಗೆ ಅನ್ಸ್ಲಿಲ್ಲ. ಈಗ ದನಗಳಿಂದ ಹಾಲಿನಿಂದ ಬರುವ ಹಣ ಆಗಿರ್ಬೋದು, ಅದನ್ನ ಖರ್ಚು ನಿಭಾಯಿಸೋದಕ್ಕೆ ಸಾಕಾಗತ್ತೆ. ಗೊಬ್ಬರ ನಮ್ಗೆ ಉಳಿತಾಯ ಆಗತ್ತೆ, ನಮ್ಮ ತೋಟಕ್ಕೆ ಒಳ್ಳೆ ಗೊಬ್ಬರ ಹಾಕಿದ ಒಂದು ತೃಪ್ತಿನೂ ಕೂಡ ಸಿಗುತ್ತೆ. ಒಟ್ಟು ಕೋಳಿಗಳನ್ನು ಎಷ್ಟು ಇಟ್ಕೊಂಡಿದ್ರಿ? ಒಂದು 25 ಕೋಳಿಗಳು ಇದ್ವು. ಅಂದ್ರೆ ನಾವು ಮನೆ ಖರ್ಚಿಗೆ ಕೂಡ ಮಾಂಸಕ್ಕಾಗಿನೂ ಸ್ವಲ್ಪ ಬಳಸಿ ಇವಾಗ 16-17 ಕೋಳಿಗಳಿದಾವೆ. ಈಗ ಅಂದ್ರೆ ಕೋಳಿಗಳು ಅಂದ್ರೆ ಬರೀ ನಾಟಿ ಕೋಳಿ ಅಲ್ಲ, ಒಂದಷ್ಟು ಕಡಕ್ನಾಥ್ ಕೋಳಿ ಇದೆ, ಕೆಲವೊಂದು ನಾಟಿ ಕೋಳಿಗಳಿದಾವೆ, ಒಂದು 5 ಬಾತುಕೋಳಿ ಇದೆ, ಒಂದೆರಡು ಟರ್ಕಿ ಇದೆ. ಹೀಗೆ ಎಲ್ಲ ಒಂದೇ ಜಾಗದಲ್ಲಿ ಒಂದ್ ಸ್ವಲ್ಪ ನೈಸರ್ಗಿಕವಾಗಿ ಬೆಳೆಯೋ ತರ ಒಂದು ಬೇಲಿ ಹಾಕೊಂಡು ಅದ್ರೊಳಗಡೆ ಬೆಳಿಗ್ಗೆ ಬಿಟ್ಟು ಸಾಕುವ ಹಾಗೆ. ಪೂರ್ತಿಯಾಗಿ ಅದನ್ನ ಕೂಡ ಹಾಕಲ್ಲ, ಪೂರ್ತಿ ಹೊರಗಡೆ ಬಿಡೋದು ಕೂಡ ಕಷ್ಟ ಆಗತ್ತೆ. ಅಂದ್ರೆ ಅಕ್ಕಪಕ್ಕದವರ ತೋಟಗಳಿಗೆ ಹೋಗಿ ತೊಂದರೆ ಕೊಡ್ಬೋದೇನೋ ಅಂತ. ಬೆಳಗಿಂದ ಸಂಜೆ ಒಳಗೆ ಆ ಒಂದು ಬೇಲಿ ಒಳಗಡೆ ಓಡಾಡ್ಕೊಂಡು ಈ ಹೈಡ್ರೋಫೋನಿಕ್ ಹುಲ್ಲು ಆಗಿರ್ಬೋದು ಅಥವಾ ಏನಾದ್ರೂ ಹಸಿರು ಮೇವಾಗಿರ್ಬೋದು ಹಾಕಿದ್ರೆ ತಿಂತವೆ. ಜೋಳ ನುಚ್ಚ್ ಮಾಡಿ ಅಥವಾ ಭತ್ತ ನಾವೇ ಬೆಳೆಯೋದ್ರಿಂದ ಅದನ್ನ ಹಾಕೊಂಡು ತಿಂತಾಗುತ್ತೆ. ಸಂಜೆ ಒಂದು 5 ಗಂಟೆಗೆಲ್ಲ ಬಿಟ್ರೆ ಮತ್ತೆ ತೋಟಕ್ಕೆಲ್ಲ ಹೋಗಿ ಸುತ್ತಾಡ್ಕೊಂಡು ತಿನ್ಕೊಂಡು ಬರುತ್ತೆ. ನಿಮ್ಮ ತೋಟದಲ್ಲಿ ಒಂದು ಕುಟುಂಬ ಇದೆ ಅಂತ ಹೇಳಿದ್ರೆ, ಅಲ್ಲಿ ಎಷ್ಟು ಜನ ಇದಾರೆ ಕುಟುಂಬದಲ್ಲಿ? ಈಗ ಸದ್ಯ 5 ಜನರ ಒಂದು ಕುಟುಂಬ ಇದೆ ಸರ್. ಓಹೋ, ಅಂದ್ರೆ ಅಪ್ಪ ಅಮ್ಮ ಮಕ್ಕಳು ಸೇರಿ 5 ಜನ ಇದಾರೆ. ಹೌದು ಹೌದು. 5 ಜನದಲ್ಲಿ ಮಕ್ಕಳು ಓದ್ತಿದ್ರೆ ಇವ್ರು ಇಬ್ರು ಕೃಷಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಹೇಗೆ? ಇಲ್ಲ, ಎಲ್ಲ ದೊಡ್ಡ ಮಕ್ಕಳು ಇದಾರೆ. ಈಗ ಒಬ್ನಿಗೆ ಮಾತ್ರ ಚಿಕ್ಕ ಮಗು, ಅಂದ್ರೆ ಅವಳಿಗೆ ಇವಾಗ ಒಂದು 4 ವರ್ಷ, ಸ್ಕೂಲ್ಗೆ ಸೇರ್ಸ್ಬೇಕು ಅಂತಿದ್ದಾರೆ ಈ ವರ್ಷ. ಓಹೋ, ಅಂದ್ರೆ ಮಕ್ಕಳಿಗೆ ಮಕ್ಕಳಾಗಿದಾರೆ. ಹೌದು, ಅಂದ್ರೆ ತಂದೆ ತಾಯಿ, ಒಬ್ಳು ಚಿಕ್ಕ ಹುಡುಗಿ ಇದ್ದಾಳೆ, ಅಂದ್ರೆ ಅವಳು ಕೆಲಸ ಮಾಡೋ ಹುಡುಗಿ, ಒಂದು 18 ವರ್ಷ ಆಗಿದೆ. ಇನ್ನು ಒಬ್ಳು ಮಗಳು ಅಳಿಯ, ಸೊ ಮಗಳಿಗೆ ಇರುವ ಮಗು ಇವಾಗ 4 ವರ್ಷ. ಓ, ಅಂದ್ರೆ ಅವ್ರಿಗೆಲ್ಲರಿಗೂ ಕೆಲಸ ಕೊಡ್ತೀರಿ, ಆಮೇಲೆ ಕೆಲಸ ಇಲ್ದಾಗ ಅಥವಾ ಬಿಡುವಿದೆ ಅಂತಂದ್ರೆ ಬೇರೆಯವ್ರ ತೋಟಕ್ಕೆ ಹೋಗಿ ಕೆಲಸ ಮಾಡ್ಕೊಂಡ್ ಬರ್ತಾರೆ. ಹೌದು ಹೌದು, ನಮ್ಮಲ್ಲಿ ಸಾಕಷ್ಟು ಕೆಲಸ ಇದ್ದಾಗ ಮಾಡ್ತಾರೆ, ಅಕ್ಕಪಕ್ಕದವರು ಕೂಡ ಕರೀತಾರೆ, ಆ ಟೈಮಲ್ಲಿ ಅವ್ರು ಹೋಗಿ ಅಲ್ಲಿ ಕೂಡ ಕೆಲಸ ಮಾಡ್ಕೊಂಡು. ಸರಿನೇ ಸರಿನೇ, ಅಂದ್ರೆ ಒಂದ್ ರೀತಿಯಲ್ಲಿ 2 ಕುಟುಂಬ ಇದ್ದಂಗೆ ನಿಮ್ಮಲ್ಲಿ ಅಲ್ವಾ? ಹೌದು. ಅವ್ರಿಗೆ ಈಗ ತಿಂಗಳಿಗೆ ಇಷ್ಟಂತ ಕೊಡ್ತಾ ಇಲ್ಲ ಅಂತ ಹೇಳಿದ್ರಿ, ತಿಂಗಳಲ್ಲಿ ಎಷ್ಟು ದಿನ ಅವ್ರಿಗೆ ಕೆಲಸ ಸಿಕ್ಕಂಗಾಗತ್ತೆ? ಯಾಕಂದ್ರೆ ಉಳಿಬೇಕಲ್ಲ, ಇಲ್ಲಾಂದ್ರೆ ಸರಿಯಾಗಿ ಗಳಿಕೆ ಆಗಲ್ಲ ಅಂತಂದ್ರೆ ಮತ್ತಿನ್ನು ಬೇರೆ ಕಡೆಗೆ ಹೋಗ್ಬಿಡ್ತಾರೆ. ಈಗ 6-7 ವರ್ಷಗಳಿಂದ ನಿಮ್ಮಲ್ಲಿ ಇದಾರೆ ಅಂತ ಹೇಳ್ತಾ ಇದ್ರಿ. ಅವರು ವಾರದಲ್ಲಿ 1 ದಿನ ಮಾತ್ರ ರಜೆ ಮಾಡ್ತಾರೆ, ಅಂದ್ರೆ ನಮ್ಮಲ್ಲಿ ಗುರುವಾರ ಮೂರ್ನಾಡಲ್ಲಿ ಸಂತೆ ಇರೋದ್ರಿಂದ, ಅದು ಬಿಟ್ಟು ವರ್ಷ ಪೂರ್ತಿ ಕೆಲಸ ಮಾಡ್ತಾರೆ ಅಂತಾನೆ ಹೇಳ್ಬೋದು. ನಾನು ಹೇಳಿದೆ ನಮ್ಮಲ್ಲಿ ಇದ್ರೆ ಮಾಡ್ತಾರೆ, ಇಲ್ಲ ಅಂದ್ರೆ ಬೇರೆ ಕಡೆನು ಹೋಗೋದ್ರಿಂದ ಅವ್ರಿಗೆ ಕೆಲಸ ಇಲ್ಲ ಅನ್ನೋ ಸಮಸ್ಯೆನೇ ಇಲ್ಲ. ಆಕ್ಚುಲಿ ಜಾಸ್ತಿನೇ ಇರುತ್ತೆ, ನಮ್ಗೆ ಅವ್ರನ್ನ ಪೂರೈಸಕ್ಕೆ ಆಗಲ್ಲ ಬೇರೆಯವ್ರಿಗೆ ಕಳಿಸಿ. ಪರವಾಗಿಲ್ಲ, ಅಂದ್ರೆ ಅವ್ರಿಗೆ ಒಂಥರ ಇಷ್ಟ ಆಗೋ ರೀತಿಯಲ್ಲಿ ನಿಮ್ಮಲ್ಲಿಯ ಪರಿಸರ ಸ್ವೀಕಾರ ಆಗಿದೆ, ಅವರ ಕೆಲ್ಸಕ್ಕೆ ತಕ್ಕಂತೆ ಅವ್ರಿಗೆ ಗಳಿಕೆ ಆಗ್ತಾ ಇದೆ. ಹೌದು, ಒಂದು ತೋಟದಲ್ಲಿ ಕೆಲಸ ಮಾಡೋದಲ್ದಲ್ಲೇ ದನ ಕರುಗಳು ನೋಡ್ಕೋಬೇಕು, ಕೋಳಿ ಮತ್ತೊಂದು ಮಗದೊಂದು ಎಲ್ಲದನ್ನ ನಿಭಾಯಿಸ್ಬೇಕು ಅಲ್ವಾ? ಹೌದು, ಅದರಲ್ಲಿ ಒಬ್ನಿಗೆ ನಾನು ಸ್ವಲ್ಪ ಈ ಕೆಲಸಗಳೆಲ್ಲ ವಹಿಸ್ಕೊಟ್ಟಿದ್ದೇನೆ. ಓಹೋ, ಅಂದ್ರೆ ನಾನು ಜಾಸ್ತಿ ಮನೇಲಿ ಇಲ್ಲದಿರುವಾಗ ಮನೆ ಸುತ್ತ ಸ್ವಚ್ಛ ಮಾಡೋದಾಗಿರ್ಬೋದು, ಹೂವಿನ ಗಿಡಗಳು ನೋಡ್ಕೊಳ್ಳೋದಾಗಿರ್ಬೋದು, ನಾಯಿಗಳಿದಾವೆ, ನಾಯಿಗಳು, ಕೋಳಿ, ದನ, ಇತರ ನರ್ಸರಿ, ಸರಿನೇ, ಇದೆಲ್ಲ ಒಬ್ರು ನೋಡ್ಕೊಂತಾನೆ, ಉಳಿದವರು ತೋಟದ ಕೆಲಸ ಮಾಡ್ತಾರೆ. ಅಂದ್ರೆ ಇಲ್ಲಿ ಒಂದು ನಮಗೆ ಗೊತ್ತಾಗ್ತಾ ಇರೋದು ಏನಂದ್ರೆ, ನಾವೇ ಎಲ್ಲದನ್ನ ಮಾಡಕ್ ಆಗಲ್ಲ, ಅದು ಎಷ್ಟೋ ಸಾರಿ ಸಾಧ್ಯನೂ ಇಲ್ಲ. ಹೌದು, ಅಂದ್ರೆ ಸ್ವಲ್ಪ ಇದ್ರೆ ಬಹುಶಃ ಮಾಡಬಹುದು ಅನ್ಸುತ್ತೆ. ಅದು ಜೊತೆಲಿ ಈ ನೀವು ಬೆಂಗಳೂರಿನಲ್ಲಿ ಇದ್ಕೊಂಡು ಇದನ್ನೆಲ್ಲ ನಿಭಾಯಿಸೋದು ಒಬ್ಬರಿಂದ ನಿಮ್ಮ ಕುಟುಂಬದಿಂದ ಆಗೋದಿಲ್ಲ. ಇಲ್ಲ, ಕಷ್ಟ. ಈ ಒಂದು ಸಂದರ್ಭದಲ್ಲಿ ಆ ಇಡೀ ಕುಟುಂಬ ನಿಮ್ಮ ಒಂದು ಸಹಾಯಕ್ಕೆ ಬಂದಿರೋದು, ತೋಟದ ಅಭಿವೃದ್ಧಿಗೆ ಕೈ ಜೋಡಿಸಿರೋದು ಒಂಥರ ಸಮಾಧಾನ ಕೊಡುವ ಸಂಗತಿ. ಒಂಥರ ನಿರಾಳವಾಗಿ ನಿಮ್ಮ ಉದ್ಯೋಗದ ಕೆಲಸಗಳನ್ನು ಮಾಡ್ತಾ ಬಿಡುವಿದ್ದಾಗೆಲ್ಲ ಆರಾಮಾಗಿ ಬಂದು ಅಥವಾ ಖುಷಿಯಿಂದ ಬಂದು ಏನೇನು ಬದಲಾವಣೆ ಮಾಡ್ಬೇಕು, ಬೆಳವಣಿಗೆ ಮಾಡ್ಬೇಕನ್ನೋ ಒಂದು ಆಲೋಚನೆಯಿಂದ ನೀವು ತೊಡಸ್ಕೊಂಡಿರೋದು ಒಳ್ಳೇದೆ. ಹೌದು ಸರ್, ನಿಜ. ಒಟ್ಟಾರೆ ಈಗ ಖರ್ಚು ವೆಚ್ಚಗಳನ್ನ ನೋಡ್ಕೊಂಡ್ರೆ ನಿಮ್ಗೇನು ಹೊರೆ ಅನಿಸ್ತಾ ಇಲ್ಲ ಕೃಷಿ ಅಲ್ವಾ? ಅಂದ್ರೆ ನಾನು ಈಗ 2 ವರ್ಷದಿಂದ ಸ್ವಲ್ಪ ಜಾಸ್ತಿ ಖರ್ಚು ಮಾಡ್ತಾ ಇದ್ದೀನಿ. ಅಂದ್ರೆ ಈಗ ನೆರಳನ್ನ ತೆಗಿಯೋದಾಗಿರ್ಬೋದು, ಅಥವಾ ಬೇಲಿ ಎಲ್ಲ ಸ್ವಲ್ಪ ಹಾಳಾಗಿತ್ತು, ಅದನ್ನ ಮಾಡೋದಾಗಿರ್ಬೋದು. ಆದ್ರೆ ಎಲ್ಲಿ ಆದ್ರೂ ಕೂಡ ಮೊದಲನೇದಾಗಿ ನೀವು ಯಾವ್ದೋ ಒಂದು ಹೊಸ ಕೆಲಸ ಶುರು ಮಾಡುವಾಗ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ, ಆ ರೀತಿ ಯೋಚನೆ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಅದೇ ಒಂದು 3 ವರ್ಷದ ನಂತರ ನಾನು ಲೆಕ್ಕಾಚಾರವನ್ನು ಸ್ವಲ್ಪ ನೋಡಿ ಮಾಡ್ಬೇಕಾಗತ್ತೆ. ಹೌದು ಹೌದು, ಭೂಮಿಗೆ ಹಾಕುವ ಬಂಡವಾಳ ಅದು ಬಲವಾಗ್ತದೆ ಹೊರತು ನಾವು ಬಡವರಾಗಲ್ಲ. ನಿಜ ಸರ್, ನಿಜ. ಅಭಿವೃದ್ಧಿಯ ಕೆಲಸಗಳು ಇವೆಲ್ಲ. ಹೌದು, ಈ ಮರಗಸಿ ಮಾಡಿಸೋದ್ರಿಂದ ನಿಮಗೆ ಉತ್ಪಾದನೆ ಹೆಚ್ಚಿಗೆ ಆಗುತ್ತೆ, ಬರೋ ದಿನಗಳಲ್ಲಿ ಕಾಫಿ ತೋಟದಲ್ಲಿ ಇಳುವರಿ ಹೆಚ್ಚಾಗ್ತದೆ, ಮತ್ತೆ ಬೇಲಿ ಬಿಗಿ ಇದ್ರೆ ಒಂಥರ ರಕ್ಷಣೆ ತೋಟಕ್ಕೆ, ಹೌದು ಹೌದು, ಮತ್ತೆ ಚಂದ ಕಾಣುತ್ತೆ ಅಲ್ವಾ? ನಿಜ ನಿಜ. ಈ ತರ ಎಷ್ಟೋ ಕೆಲಸಗಳನ್ನ ನಾವು ಮಾಡಿಸ್ಬೇಕಾದ್ರೆ ಹಿಂದೆ ಮುಂದೆ ನೋಡಬಾರ್ದು ಅಥವಾ ಹಣಕಾಸಿನ ವಿಚಾರದಲ್ಲಿ ಯೋಚನೆ ಮಾಡಬಾರ್ದು. ನಿಜ ಸರ್. ಖುಷಿ ಆಯ್ತು ಪ್ರಶಾಂತ್ ಅವರೆ, ಒಬ್ಬ ವಿದ್ಯಾವಂತರಾಗಿ ಬೆಂಗಳೂರಿನಲ್ಲಿದ್ದು ಏನೇ ಒತ್ತಡ ಇದ್ರೂ ಈ ಕಡೆ ಮಲಮುರಿ ಬಂದು ನೀವು ಕೆಲಸಗಳನ್ನ ನಿಭಾಯಿಸ್ಕೊಳ್ತಾ ಕಾರ್ಮಿಕರ ಒಂದು ಸಹಭಾಗಿತ್ವದಲ್ಲಿ ತೋಟವನ್ನ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ರಿ, ಇದು ಒಂದು ಒಳ್ಳೆ ಸೂಚನೆ. ಎಷ್ಟೋ ಕಡೆಗೆ ನೀವು ನೋಡಿದ್ರಿ, ಬೆಂಗಳೂರಿನಲ್ಲಿ ಎಲ್ಲ ಎಲ್ಲೆಲ್ಲೋ ಇದಾರೆ ಯುವಕರು, ಇಲ್ಲಿ ತೋಟಗಳನ್ನ ಹಾಳ್ಬಿಟ್ಟಿದ್ದಾರೆ ಅಥವಾ ನಿಭಾಯಿಸ್ಲಿಕ್ಕೆ ಆಗ್ತಲ್ಲ, ಅದಕ್ಕೊಂದು ಜಾಣತನ ಬೇಕು, ಆಸಕ್ತಿನೂ ಇರಬೇಕು ಅಲ್ವಾ? ನಿಜ ಸರ್, ಆಸಕ್ತಿ ಬೇಕು. ನಂತರ ಅಲ್ಲಿ ಬಂದಾಗ್ಲೂ ಕೂಡ ನಮ್ಗೆ ಎಲ್ಲೋ ಒಂದು ಹೊರಗಡೆ ಹೋಗಿ ಒಂದಷ್ಟು ದಿನ ಸುತ್ತಾಡ್ಕೊಂಡು ಬಂದ ಅನುಭವ ಕೂಡ ಆಗುತ್ತೆ. ಅಂದ್ರೆ ಎಷ್ಟೋ ಜನ ವೀಕೆಂಡ್ ಅಂತ ಬೇರೆ ಕಡೆ ಹೋಗಿ ಬರ್ತಾರೆ, ಸೊ ನನ್ಗೆ ಇದೇ ಒಂದು ವೀಕೆಂಡ್ ಪ್ಲೇಸ್ ಆಗ್ಬಿಟ್ಟಿದೆ. ಆನಂದ ಅನ್ಸುತ್ತೆ, ಬರುವಾಗ ಆನಂದ, ಹೋಗುವಾಗ ಆನಂದ. ಹೌದು ಹೌದು, ಹೋಗುವಾಗ ಒಂದಷ್ಟು ಸೊಪ್ಪು ತೋಟದಿಂದ ಸ್ವಲ್ಪ ತರಕಾರಿ ಎಲ್ಲ ಬೆಳೆಸ್ತಾರೆ, ಕೋಳಿ ಮೊಟ್ಟೆ ಆಗಿರ್ಬೋದು, ಜೇನ್ ಆಗಿರ್ಬೋದು, ಮತ್ತೆ ಮೊಸರು ಅಥವಾ ತುಪ್ಪ ಬೆಣ್ಣೆ, ಹೌದು ಬಾಳೆಹಣ್ಣು ಆಗಿರ್ಬೋದು, ನಿಜ ಬೆಳೆದಿದೆ. ಸೊ ಹಾಗಾಗಿ ಹೋಗುವಾಗ ಖುಷಿ ಆಗುತ್ತೆ, ಬರುವಾಗ್ಲೂ ಖುಷಿ ಆಗುತ್ತೆ. ಹೌದೌದು, ಇದೇ ಒಂಥರ ಬಹಳ ನೆಮ್ಮದಿಯಾದ ಸಂಗತಿ. ನಿಜ, ಸಂತೋಷ ಆಯ್ತು ನಿಮ್ ಜೊತೆಗೆ ಮಾತಾಡ್ತಾ. ಅಲ್ಲಿ ಬೆಂಗಳೂರಿನಲ್ಲಿನು ನಮ್ಮ ರೇಡಿಯೋ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ ನ್ಯೂಸ್ ಆನ್ ಏರ್ ಆಪ್ ಮೂಲಕ? ನಾನು ಕೇಳ್ತೀನಿ ಸರ್, ನ್ಯೂಸ್ ಆನ್ ಏರ್ ಅಲ್ಲಿ ಮೊಬೈಲ್ ನಲ್ಲಿ ಕೇಳ್ತಾ ಇರ್ತೀನಿ. ನನಗೆ ಮಡಿಕೇರಿ ಆಕಾಶವಾಣಿ ಬಹಳ ಇಷ್ಟವಾದದ್ದು, ಅಂದ್ರೆ ಮೊದಲಿನಿಂದ ಹೇಳ್ದಂಗೆ ಕೃಷಿ ಜೊತೆನೆ ಈ ಆಕಾಶವಾಣಿ ಕೂಡ ಕೇಳ್ತಾ ಬಂದಿರೋದ್ರಿಂದ ಅದು ಇವಾಗ ಆನ್ಲೈನ್ ಅಲ್ಲಿ ಸಿಕ್ಕೋದು ಬಹಳ ಖುಷಿ ಆಗುತ್ತೆ ನಮ್ಗೆ. ನಾವು ಮಡಿಕೇರಿನಲ್ಲೇ ಇದ್ದೀವಿ ಅನ್ನೋ ಒಂದು ಅನುಭವ ಕೂಡ ಆಗುತ್ತೆ ಕೇಳ್ತಾ ಇದ್ರೆ. ಹೌದು, ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ, ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಶ್ರೋತೃಗಳು, ಇದುವರೆಗೆ ಮಡಿಕೇರಿ ತಾಲೂಕು ಬಲಮುರಿಯ ಪ್ರಶಾಂತ್ ಕೋಳಿಮಾಡು ಮುತ್ತಣ್ಣ ಅವರ ಕೃಷಿ ಆಸಕ್ತಿ, ಕೃಷಿ ವೈವಿಧ್ಯತೆ ಕುರಿತಂತೆ ವಿಚಾರಗಳನ್ನು ಆಲಿಸಿಕೊಂಡ್ರೆ. ಅವರ ಸಂಪರ್ಕಕ್ಕೆ ಸಂಖ್ಯೆ 9980018843, 9980018843. ಚಿತ್ರ ಬರೆಯಲ ಇಲ್ಲ, ಚಿತ್ರ ಬಿಡಿಸಲ, ಹೇಗೆ ಹೇಳಲಿ ನನ್ನ ಮನದ ಹಂಬಲ. ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರಗೊಳ್ಳಲಿರುವ ಪತ್ರಾಧಾರಿತ ಪತ್ರಕಾರಂಜಿ ಕಾರ್ಯಕ್ರಮದ ವಿಷಯ ನಮ್ಮ ಆರೋಗ್ಯ ಕಾಪಾಡುವಲ್ಲಿ ಉಪವಾಸದ ಪ್ರಾಮುಖ್ಯತೆ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 11 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ, 571201. ನಿಧನ ಸುದ್ದಿ. ಅಮ್ಮತ್ತಿಯಲ್ಲಿ ವಾಸವಿದ್ದ ಪಿಟಿ ತೋಮಸ್ ಅವರು ತಮ್ಮ 91ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ನಿಧನರಾದರು. ತೋಮಸ್ ಅವರ ಅಂತಿಮ ವಿಧಿವಿಧಾನಗಳು ನಾಳೆ ಬೆಳಿಗ್ಗೆ 10 ಗಂಟೆಗೆ ಅಮ್ಮತ್ತಿ ಚರ್ಚ್ನಲ್ಲಿ ನಡೆಯಲಿದೆ. ಮೇಕೇರಿ ಗ್ರಾಮ ಉಡತ್ಮೊಟ್ಟೆ ಚೆರಿಯಮನೆ ಪೌತಿ ಬೆಳ್ಳೆಪ್ಪನವರ ಮಗ 76 ವರ್ಷ ಪ್ರಾಯದ ಮಾದಪ್ಪ ರಾಜು ಇಂದು ಮಧ್ಯಾಹ್ನ ನಿಧನರಾದರು. ಮೃತರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಉಡತ್ಮೊಟ್ಟೆಯಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಷನ್ ಟ್ರಸ್ಟ್. ಇದರ ಸ್ಥಾಪಕ ಅಧ್ಯಕ್ಷರಾದ ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆಂಗ್ಲ ಮಾಧ್ಯಮದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ನಿರಂತರವಾಗಿ ಶ್ರಮಿಸುತ್ತಾ ಎಸ್ಎಸ್ಎಲ್ಸಿಯಲ್ಲಿ ಸತತ 12 ವರ್ಷಗಳಿಂದ ಶೇಕಡ 100ರಷ್ಟು ಫಲಿತಾಂಶ ಪಡೆಯುತ್ತಿರುವ ಗ್ರಾಮೀಣ ಭಾಗದ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೆನ್ನಬಾಣೆ. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ವಿಧಾನಸಭಾ ಸಾರ್ವತ್ರಿಕ ಚುನಾವಣಾ ಸಂಬಂಧ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಯಾವುದೇ ಮಾಹಿತಿ ಹಂಗೆ ದೂರಿನ ಬಗ್ಗೆ ಕ್ರಮ ವಹಿಸಿಕೆ ಚುನಾವಣಾ ಅಧಿಕಾರಿಗಳ ಕಚೇರಿಗೆ ವಾರದ 7 ದಿನದಲ್ಲಿ 24 ಗಂಟೆ ಕೂಡ ನಿಯಂತ್ರಣ ಕೊಠಡಿ ತೆರೆದಿದ್ದದೆ. ಚುನಾವಣಾ ಸಂಬಂಧ ಯಾವುದೇ ದೂರ್ಗ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳ ಮಾಹಿತಿ ಇದ್ದಲ್ಲಿ 0827425638 ಸಂಖ್ಯೆನ ಸಂಪರ್ಕಿಸುವ ಹಂಗೆ ಚುನಾವಣಾಧಿಕಾರಿ ಶಬಾನಾ ಎಂ ಶೇಖ್ ಅವು ಮಾಹಿತಿ ಕೊಟ್ಟೋಳು. ಕಳೆದ 2 ವರ್ಷದಿಂದ ಇಡೀ ರಾಜ್ಯದಲ್ಲಿ ಕಾಣಿಸಿಕೊಂಡ ಮಾರಿ ಕಾಯಿಲೆ ಕೊರೋನಾ ವೈರಸ್ ಕಳೆದ 40 ದಿನದಿಂದ ಜಿಲ್ಲೆಯಲ್ಲಿ 20 ಮಂದಿಗೆ ಸೋಂಕು ಕಂಡು ಬಂದುಟ್ಟು. ಇದರ ನಿಟ್ಟಿನಲ್ಲಿ ಮಾಸ್ಕ್ನಿಂದ ದೂರ ಆಗಿದ್ದ ಜನ ಇದೀಗ ಮತ್ತೆ ಮಾಸ್ಕ್ ಧರಿಸುವ ಕಾಲ ಬಂದುಟ್ಟು. ಆರೋಗ್ಯ ಇಲಾಖೆ ಕೂಡ ಮುಂಜಾಗ್ರತಾ ಕ್ರಮ ಮಾಸ್ಕ್ ಧರಿಸುವ ಹಂಗೆ ಸಲಹೆ ಕೊಟ್ಟಳು. ಬೇಸಿಗೆಯಲ್ಲಿ ಶೀತ ಕೆಮ್ಮು ಜ್ವರ ಕಾಯಿಲೆ ಮಾಮೂಲಿ, ಇದರೊಟ್ಟಿಗೆ ಕೋವಿಡ್ ಬಾಧಿಸುವ ಆತಂಕ ಹಿನ್ನೆಲೆ ಮಾಸ್ಕ್ ಧರಿಸುವುದರೊಟ್ಟಿಗೆ ಸ್ಯಾನಿಟೈಸರ್ ಬಳಸುವ ಹಂಗೆ ಜಿಲ್ಲಾಧಿಕಾರಿಗ ಡಾ ಸತೀಶ ಔಡ್ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಳು. ಮಡಿಕೇರಿ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ತಾರೀಖು 11 ಮೇ 14 ಮುಟ್ಟ 29 ದಿನಗಳ ಕಾಲ ನುರಿತ ತರಬೇತುದಾರರಿಂದ ಈಜು ತರಬೇತಿ ಶಿಬಿರ ಏರ್ಪಾಡಾಗಿಟ್ಟು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರನ್ನ ಸಂಪರ್ಕಿಸಕ. ಪ್ಯಾಟಿನ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ಹಲ್ಲಿನ ಡಾಕ್ಟರ್ ತಾರೀಖು 11 ಇರ್ದುಳೆ, ಹಂಗೆ 12 14 ಮುಟ್ಟ ಡಾಕ್ಟರ್ ಇರ್ದುಳೆ. ಯಾಗೂಳ್ ನಂಗೆ ಮದ್ದು ಮಾತ್ರೆ ಮಾತ್ರ ಕೊಟ್ಟವೇತ ಪ್ರಕಟಣೆಗೆ ಗೊತ್ತು ಮಾಡಿಯಳು. ಕಳೆದ 2 ದಿನದಿಂದ ನಾಪುಕ್ಲು ಚೆರಿಯಪರಂಬು ಜನರಲ್ ತಿಮ್ಮಯ್ಯ ಆಟದ ಬಾನೆಯಲ್ಲಿ ನಡೆಯುತ್ತಿದ್ದ ಕೊಡವ ಕುಟುಂಬಗಳ ಮಧ್ಯ ಅಪ್ಪಚಿಟೋಳಂಡ ಹಾಕಿ ಪಂದ್ಯಾಟಲ್ಲಿ ಇಂದು ನಡೆದ ಫೈನಲ್ ಪೈಪೋಟಿಲಿ ಕೈಕೇರಿ ಕುಪ್ಪಂಡ ಶುರುವಿನ ಇನಾಂ, ಹಂಗೆ ಕುಲ್ಲೇಟಿರ ಸಂಸಾರದವು 2 ಇನಾಂ, ನೆಲ್ಲ ಮಕ್ಕಳ 3 ಇನಾಂ, ಹಂಗೆ ಪಣಂಗಂಡ 4 ಇನಾಂನ ಪಡೆದೊಳತ ಗೊತ್ತಾಗುಟ್ಟು. ಕುದುಕುಲಿ ಕ್ರಿಕೆಟ್ ಸಮಿತಿ ಇವರ ಕಡೆಯಿಂದ ಶುರುವಿನ ವರ್ಷದ 10 ಕುಟುಂಬ 18 ಗೋತ್ರದ ಗೌಡ ಕುಟುಂಬಗಳ ನಡುವಿನ ಕ್ರಿಕೆಟ್ ಪೈಪೋಟಿ ಕುದುಕುಳಿ ಐನ್ಮನೆ ಕ್ರಿಕೆಟ್ ಕಪ್ 6 ದಿನಕ್ಕೆ ಪುದಿಯ ನೆರವನ ತಂಡ ಕ್ವಾರ್ಟರ್ ಫೈನಲ್ ಹಂತಕ್ಕೆ ತಲುಪಿತ್ತು. ಮಡಿಕೇರಿನ ಕನ್ನಡ ಸಾಹಿತ್ಯ ಪರಿಷತ್ ಪುರಾತತ್ವ ಸಂಗ್ರಹಾಲಯ ಮತ್ತೆ ಪರಂಪರೆ ಇಲಾಖೆ ಮತ್ತೆ ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆನ ಕೂಡುಕೂಟಂದ ಇದೇ ತಿಂಗಳ 22 ತಾರೀಕಿಂದ 30 ತಾರೀಕಿಗೆ ಮುಟ್ಟ ನಡೆಯಕ್ಕಿದ್ದ ಬೇಸಿಗೆ ಶಿಬಿರ ಬಣ್ಣ 2023 ದಾಖಲಾತಿಗೆ ಶುರು ಆಗಿದ್ದು, ಈ ಶಿಬಿರದಲ್ಲಿ ರಾಷ್ಟೀಯ ಶಿಕ್ಷಣ ನೀತಿಗೆ ಅನುಗುಣ ಆಗಿ ಯೋಗ ಭಜನೆ ಯಕ್ಷಗಾನ ಸಂಗೀತ ನೃತ್ಯ ವ್ಯಕ್ತಿತ್ವ ವಿಕಾಸನ ಹಿಂಗೆ ಬ್ಯಾರೆ ಬೇರೆ ವಿಷಯಗಳನ್ನ ಸಂಪನ್ಮೂಲ ವ್ಯಕ್ತಿಗಳಿಂದ ಕಲಿಸಿಕಿದ್ದು ಕನ್ನಡ ಮಾಧ್ಯಮ ಮತ್ತೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವಿಶೇಷ ರಿಯಾಯಿತಿ ಹುಟ್ಟೂತ ರಂಗಮಯೂರಿ ಕಲಾಮಂದಿರದ ನಿರ್ದೇಶಕರು ತಿಳಿಸಿಯೋಳು. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತೆ ಬೋಧಕ ಆಸ್ಪತ್ರೆ ರಕ್ತನಿಧಿ ಕೇಂದ್ರ ಮಡಿಕೇರಿ ಇವರ ಕೂಡುಕೂಟಲ್ಲಿ ತಾರೀಖು 12 ಹೊತ್ತಾರೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ಮುಟ್ಟ ರಾಮಮಂದಿರ ಶುಂಟಿಕೊಪ್ಪ ಇಲ್ಲಿ ರಕ್ತದಾನ ಶಿಬಿರ ನಡೆದಿದೆ. ಟಿ ಶೆಟ್ಟಿಕೇರಿ ಮಾಜಿ ಸೈನಿಕರ ಸಂಘದ 2022-23 ಮಹಾಸಭೆ ನಾಳೆ 10 ತಾರೀಕಿಗೆ ಹೊತ್ತಾರೆ 10 ಗಂಟೆಗೆ ಸಂಘದ ಸಭಾಬಾಡಿಯಲ್ಲಿ ನಡೆದದೆ ತಾಗೊತ್ತಾಗುಟ್ಟು. ಕೊಡಗು ಜಿಲ್ಲಾ ಮತದಾರ ಶಿಕ್ಷಣ ಮತ್ತೆ ಸಹಭಾಗಿತ್ವ ಕೂಡುಕೂಟಂದ ಮತದಾನದ ಮಹತ್ವವನ್ನು ತಿಳಿಸಿಕೊಡುವ ನಿಟ್ಟಿನಲ್ಲಿ ಮಡಿಕೇರಿ ತಾಲೂಕು ಜಾನಪದ ಪರಿಷತ್ನ ಕೂಡುಕೂಟಂದ ಇದೇ ತಿಂಗಳ 15 ತಾರೀಕು ವಿಶ್ವ ಚಿತ್ರಕಲಾ ದಿನಾಚರಣೆ ಸಂದರ್ಭ ಚಿತ್ರ ಬಿಡಿಸುವ ಕಾರ್ಬಾರ್ನ ಆಯೋಜನೆ ಮಾಡಿಯಳು. ವಿದ್ಯಾರ್ಥಿಗ ಮತ್ತೆ ಸಾರ್ವಜನಿಕರ ವಿಭಾಗದಲ್ಲಿ ನಡೆಯಕ್ಕಿರುವ ಚಿತ್ರ ಬರೆಯುವ ಪೈಪೋಟಿಲಿ ಮತದಾನದ ಮಹತ್ವದ ಬಗ್ಗೆ ಬರೆಯಕ್ ಈ ಪೈಪೋಟಿಲಿ ಭಾಗವಹಿಸಿಕೆ ಖುಷಿ ಇದ್ದವು. 15 ತಾರೀಕು ಹೊತ್ತಾರೆ 10 ಗಂಟೆಗೆ ರಾಜಶೀಟ್ ಮಡಿಕೇರಿಯಲ್ಲಿ ಹೆಸರನ್ನ ನೋಂದಣಿ ಮಾಡಿಕೊಂಡು ಚಿತ್ರಕಲಾ ಪೈಪೋಟಿಲಿ ಭಾಗವಹಿಸುವಂಗೆ ಮಡಿಕೇರಿ ತಾಲೂಕಿನ ಜನಪದ ಪರಿಷತ್ತಿನ ಅಧ್ಯಕ್ಷರು ಮಾಹಿತಿ ಕೊಟ್ಟಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. 2000 ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್ ಬೆಡ್ ಶೀಟ್ಸ್ ಟವಲ್ ಕಾರ್ಪೆಟ್ ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. 2000 ಆಪಾಸ್ ಎಲೆಕ್ಟ್ರಾನಿಕ್ಸ್ ವಿರಾಜಪೇಟೆ. ಕೊಡಗಿನ ಹೆಸರಾಂತ ಭಾರತೀಯ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತೀಯ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಕುಣಿಕೊಪ್ಪಲು. ನಾಪುಕಲು ಕಕ್ಕುಂದಕಾಡು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ವರ್ಷಾವಧಿ ಜಾತ್ರಾ ಮಹೋತ್ಸವ ಆರಂಭಗೊಂಡಿದ್ದು 10 ನಾಳೆ ಸೋಮವಾರ ಬೆಳಿಗ್ಗೆ 7 ಗಂಟೆಯಿಂದ ಶುದ್ಧ ಕಲಶ ಮಹಾಪೂಜೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಕೋರಿದೆ. ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ವಿವಿಧ ಕಂಪನಿಗಳ ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್, ಪ್ರಿಂಟರ್, ಸಿಸಿ ಕ್ಯಾಮೆರಾ, ಯುಪಿಎಸ್ ಬ್ಯಾಟರಿ ಲಭ್ಯ. ಸಂಪರ್ಕಿಸಿ ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬಾರೇಟ್ ರಾಮದನ್ 9844-81919.

ಸ್ಥಾನಕ್ಕೆ ದಂಡು ಲಕ್ಷ ಟ್ರೋಫಿ, ಮೂರನೇ ಸ್ಥಾನಕ್ಕೆ 100,000 ಟ್ರೋಫಿ, ನಾಲ್ಕನೇ ಸ್ಥಾನಕ್ಕೆ 50,000 ನಗದು ಪಿಂಚ ಟ್ರೋಫಿ ಕೊಡ್ತದೆ. ಈ ಕುರಿತ ಟೂರ್ನಿಯಲ್ಲಿ 336 ತಂಡ ಕೂಡಿ ಆಡಿ ತಿಂಜತ್ತು. ನಾಲ್ಕಾಲ ಆನೆ ಪಿಂಚ ಗೌಜಿಲ್ ನಡೆದ ಹಾಕಿ ನಮ್ಮೆಲ್ಲ ಏರ ಕಣಕರ ಜನ ಕೂಡಿ ಆಡಿ ತಿಂಜತ್ತು. ಬಪ್ಪಕಾಲ ಕುಂಡೇಳೊಂಡ ಒಕ್ಕಕಾರ 24ನೇ ಕಾಲತ್ರ ಹಾಕಿ ನಮ್ಮೆನೆ ನಾಪೋಕುಲ್ ಜನರಲ್ ತಿಮ್ಮಯ್ಯ ಕಳಿಪರಂಬಲು ನಡೆತುವ. ಕಳಿಲೆ ಮೇನತಿಟ್ಟಿದ ಪ್ರಯತ್ನ ಪಟ್ಟ ತೆಂಗಿ ನಲ್ಲ ಬೌಸು ಕಟ್ಟೆವುಲುಂದು ಒಲಿಂಪಿಯನ್ ಮನೆಯ ಪಂಡ ಸೋಮಯ್ಯ ಪಿಂಯ ಅಂಜಪರೊಂಡ ಸುಬ್ಬಯ್ಯಾವು ಕೆಮಿತಕ್ಕೆ ಪರಂದತ್ತು. ವಾಂಡರ್ ಸ್ಪೋರ್ಟ್ಸ್ ರಾಧನೆಲು ಮಡಿಕೇರಿ ಜನರಲ್ ತಿಮ್ಮಯ್ಯ ಕಳಿಪರಂಬಲು ದಿವಂಗತ ಶಂಕರಸ್ವಾಮಿರ ನೆಪ್ಪಕಾಯ್ತು ನಡೆದ ಬಣ್ಣೆ ಬೇನಿ ಶಿಬಿರತ್ತು ಕೂಡಿ ಆಡಿತು ತಕ್ಕ ಬರಂದಾವು. ಇಂಥ ಶಿಬಿರತ್ನುಂಡು ಬೋಂಡೆಚ್ಚಗೆ ಪಡಿಕೊಳು ಬದುಕಲು ಸ್ಪೀಡ್ ಸ್ಟ್ರೆಂತ್ ಸ್ಟ್ಯಾಮಿನಾ ಸ್ಕಿಲ್ ಸ್ಪೋರ್ಟ್ಸ್ ಮೆನ್ಶಿಪ್ನ ಅಳವಡಿಸಿಟ್ಟು ತೆಂಗಿ ನಲ್ಲ ಕಳಿಕಾರನಾಯ್ತು ನಲ್ಲ ಬೌಸು ಕಟ್ಟೆವುಕ್ಕೆ ಸಹಾಯ ಆಪಂದ್ ಸೋಮಯ್ಯಾವು ಅಣ್ಣುಚಿ. ಅಂಜಪರೊಂಡ ಸುಬ್ಬಯ್ಯ ತಕ್ಕ ಬಂದಿತ್ತು ಮಕ್ಕ ಟಿವಿ ಮೊಬೈಲ್ನ ಬುಟ್ಟಿತ್ತು ಕಳಿಪರಂಬಕ್ಕೆ ಬಂದಿತ್ತು ಕಳಚಿತ್ತು ಶರೀರತ್ನ ಬಲಪಡ್ತಿಯಂಡು ಬದುಕಿನ ಖುಷಿಲು ಕೈಕೋಲು ಪಿನ್ನ ಬದುಕಲು ಶಿಸ್ತು ಬಳತಿಯೋಂಡು ನವು ಅಣುಚಿ. ಈ ಸಂದರ್ಭದ ಶಿಬಿರದ ಸಂಚಾಲಕ ಕೂಡನಿಕೆ ಮುಖ್ಯಪಟ್ಟವು ಹಾಜರಿಂಜಿತು. ಚುಡುವ ಬೇದಿ ಪಿನ್ನ ಬಂಡು ದುಂಬು ನಾನಗೊಂಡು ಕೂಟುಪೊಳಲಿ